ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಯಾದಗಿರಿ ತಾಲೂಕಿನ ಕಟಕಿ ಶಹಾಪುರ ಗ್ರಾಮದ ದೇವೇಂದ್ರಪ್ಪ ಮತ್ತು ಮಹೇಂದ್ರಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತಾದ ಸಂದರ್ಶನ ಕಾರ್ಯಕ್ರಮ, ನಂತರ ರಾಷ್ಟೀಯ ಜೇನುದುಂಬೆ ವಿಷಯ ಕುರಿತು ಮಾಹಿತಿ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನ. ಈಗ ಮೊದಲಿಗೆ ಕೇಳಿ ಯಾದಗಿರಿ ತಾಲೂಕಿನ ಕಟಕಿ ಶಹಾಪುರ ಗ್ರಾಮದ ದೇವೇಂದ್ರಪ್ಪ ಮತ್ತು ಮಹೇಂದ್ರಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತಾದ ಸಂದರ್ಶನ ಕಾರ್ಯಕ್ರಮ. ಸಂದರ್ಶಕರು ಅಮರೀಶ್ ಆಶಿಹಾಳ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯಾದಗಿರಿ ತಾಲೂಕಿನ ಕೇಶಾಪುರ ಗ್ರಾಮದ ದೇವೇಂದ್ರಪ್ಪ ಹಾಗೂ ಮಹಾದೇವಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ಇವರು ಸಣ್ಣ ರೈತರು, ಸುಮಾರು ವರ್ಷಗಳಿಂದ ಬೇಸಾಯವನ್ನು ಮಾಡ್ತಿದ್ದಾರೆ. ಚಿಕ್ಕ ಹಿಡುವಳಿದಾರರು, ಇರುವಂತಹ ಒಂದು ಭೂಮಿಯಲ್ಲಿ ನೀರಾವರಿಯನ್ನು ಮಾಡಿಕೊಂಡು ತರಕಾರಿಗಳನ್ನು ಬೆಳ್ಕೊಂಡು ತಮ್ಮ ಬದುಕನ್ನು ಸಾಗಿಸ್ತಿದ್ದಾರೆ. ಇಲ್ಲಿ ಸಣ್ಣ ರೈತರು ಹೇಗೆ ಕೃಷಿಯನ್ನು ಮಾಡ್ತಿದ್ದಾರೆ, ಸಣ್ಣ ಹಿಡುವಳಿದಾರರು ಕೃಷಿಯನ್ನು ಯಾವ ರೀತಿಯಾಗಿ ಮಾಡಿದರೆ ಅನುಕೂಲ ಆಗ್ತದೆ, ಅವರು ಎದುರಿಸುತ್ತಿರುವಂತಹ ಒಂದು ಸಮಸ್ಯೆಗಳು ಏನು ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ದೇವೇಂದ್ರಪ್ಪ ಅವರೇ, ಹಾಂ ಸರ್, ಎಷ್ಟೆಕರೆ ಭೂಮಿ ರೀ ನಿಮಗೆ? ನಮಗೆ ಭೂಮಿ ಒಂದು 8 ಎಕರೆ ಸರ್. 8 ಎಕರೆ ಪಿತ್ರಾರ್ಧಿ ಆಸ್ತಿ? ಹಿರಿಯರ್ದು ಹಿರಿಯರ ಆಸ್ತಿ ಸರ್. ಆಮೇಲೆ 8 ಎಕರೆ ಮೇಲೆ ನೀವು ಏನಾದ್ರೂ ಖರೀದಿ ಮಾಡೋದು ಏನಾದ್ರು ಮಾಡ್ಲಿಲ್ಲ? ಮಾಡಿ ಸರ್, ಅದ್ರಾಗ 1-2 ಎಕರೆ ಖರೀದಿ ಮಾಡಿ ಸರ್ ಬೇರೆಯವ್ರದ್ದು. ಈಗ ಅದೇ ಭೂಮಿಯಲ್ಲೇ ನಾವೆಲ್ಲ ಮೆಸರು ಬೆಳೆ ಮಾಡ್ತೀವಿ ಸರ್. ನನ್ನ ವಿಚಾರದಲ್ಲಿ ತಂದಿರೋದು 8, ನಿಮ್ದೊಂದು 2, 10 ಎಕರೆ. 10 ಎಕರೆ ಸರ್. 10 ಎಕರೆ ಎಂತ ಭೂಮಿ ರೀ ನಿಮ್ದು? ಎರಿ ಭೂಮಿನೇ ಆದಿಟ್ಟು ಒಂದ್ ಅರ್ಧ ಗರ್ಚ್ ಭೂಮಿನೇ ಆದ ಗರ್ಚ. ಏನೇನ್ ಹಾಕೊಂಡ್ರಿ 8 ಎಕರೆ ಭೂಮಿಯಲ್ಲಿ? 8 ಎಕರೆ ಭೂಮಿ ನೋಡಿ ಸರ್, 1-5 ಎಕರೆ ತೊಗರಿ, ಸಜ್ಜಿ, ಹಿಂಗೆಲ್ಲ ಮೊದಲ ಹಳೆ ಕಾಲದಿಂದ ಸರ್ ಅವನ್ನೇ ಮಾಡ್ತೀವಿ. ಜೋಳ ಮಾಡ್ತೀವಿ, ಅದ್ರಾಗ ಮತ್ತೆ ಈಗ ನೀರಾವರಿ ಬಂದ ಸರ್, ನೀರಾವರಿ ಬೋರ್ವೆಲ್ ಹಾಕಿ ಸಿಗಿಸಿ ಅದ್ರಲ್ಲಿ ಮತ್ತೆ 1 ಎಕರೆ ಜಂಪಲ್ ಗಿಡನೇ ಹಾಕಿ ಸರ್. ಅದ್ರಾಗ ಮತ್ತೆ ಮಾಗವನ ಗಿಡನೇ ಒಂದು ಅದೊಂದು 100 ಗಿಡ ಹಾಕಿವಿ. ಅವೆಲ್ಲ ಮಿಶ್ರ ಬೆಳೆ ಚೆಂಡು ಹೂವು, ಅದ್ರಾಗ ಮತ್ತೆ ಬದ್ನೆಕಾಯಿ, ತಮಾಟಿ, ಮೆಣಸಿನ್ಕಾಯಿ ಇವೆಲ್ಲ ನಾವೇ ಮನವೇ ಬೆಳೆದ್ ಮನವೇ ತಿಂತೀವಿ ಸರ್. ನಾವು ಜಾಸ್ತಿ ಬಳಸಂಗಿಲ್ಲ ಬೇರೆದ್ದು. ನಾವು ಒಂದು 2 ಗೊಬ್ಬರ ಇದು ಮಾಡಿವಿ ಸರ್, 2 ಗಂಜಲ ಮಾಡ್ಕೊಂಡಿವಿ, ಅದರದೇ ಗೋಮೂತ್ರ ಇದೆಲ್ಲ ಪಂಚಗವಿ ಅದು ಎಲ್ಲ ಮಾಡ್ತೀವಿ ಸರ್. ನಾವು ಅದೇ ಹೊಡೆದು ಅದೇ ಬೆಳೆದ್ಗೇಸಿ ಅದರಲ್ಲಿಂದೇ ನಾವೆಲ್ಲ ಪಂಚಾಮೃತ ಮಾಡಿಗೇಸಿ ಅದೇ ಯೂಸ್ ಮಾಡ್ತೀವಿ ಸರ್ ನಾವು. ಈಗ ದೇವೇಂದ್ರಪ್ಪ ಅವರು, ಈಗ ಈ ಬೋರ್ ಹಾಕ್ಸೋಕ್ಕಿಂತ ಮುಂಚೆ ಏನೇನು ಹಾಕ್ತಿದ್ರಿ ಬೆಳೆ? ಮೊದಲು ಸರ್ ತೊಗರಿ ಹಾಕ್ತಿದ್ವಿ ರೀ, ಶಾವಿ, ಸಜ್ಜಿ, ತೊಗರಿ, ಎಳ್ಳು ಎಲ್ಲ ಹಾಕ್ತಿದ್ವಿ ಸರ್. ಹರಿ ದಿನಸಿನ ಮೇಲೆ ಹಾಕ್ತಿದ್ವಿ ಅವಾಗ. ಹೌದು, ನಾವು ನಮ್ಮ ಅಪ್ಪರ ಕೈ ಮೇಲೆ ಸಣ್ಣ ಇರಕ್ಕ. ಈಗ ಅದನ್ನೆಲ್ಲ ಕಡಿಮೆಗೆ ಸರ್, ಈಗ ಮತ್ತೆ ಬರೇ ಈಗ ಹತ್ತಿ, ಜೋಳ, ಶೇಂಗಾ, ಸ್ವಲ್ಪ ಈಗ ರೊಕ್ಕದ ಬೆಳೆ ಕಡೆ ಬಂದಿವಿ ನಾವು. ರೊಕ್ಕದ ಬೆಳೆ ಕಡೆ ಬಂದಿವಿ ಸರ್. ಅವಾಗ ಒಂದು ವರ್ಷದ ಬೆಳೆ ಆರು ತಿಂಗಳದ ಬೆಳೆ ಒಂದೇ ಬೆಳೆ ಸರ್. ಸಾವಿ ಸಜ್ಜಿ ಎಲ್ಲ ಅರ್ಧ ಈಗ ಹೊಟ್ಟೆ ಕಾಳಾದ್ರೆ ಸಾಕಪ್ಪ ಅಂತ ಕಾಳಾದ್ರೆ ಸಾಕಪ್ಪ. ಅದೇ ಸಾವಿ ಚಲೋ ಮಾಡ್ಕೊಂಡು ಅದೇ ಊಟ ಮಾಡೋದು, ಭತ್ತ ಗಿತ್ತ ಅದೇ ಇರ್ತತಿ. ಈಗ ನಂಗೆ ಕಾಳು ಇರ್ತಲ್ಲ ಸರ್ ಅವಾಗ. ಹೌದು ಹೌದು. ಇವಾಗ ಅಕ್ಕಿನ ಒಳ್ಳೆ ಊಟ ಮಾಡ್ತಿದ್ವಿ, ಅಕ್ಕಿನೇ ಮಾಡ್ತಲ್ಲ ಸರ್ ಜಾಸ್ತಿ. ಬರೀ ಸಾವಿ ಸಜ್ಜಿ ನವಣೆ ಕಾಳು. ಅವಾಗ ನವಣೆ ಕಾಳು ಕುಟ್ಟಿ ಹೊಳ್ಳಾಗ ಹಾಕಿ ಒಣಕೆ ತಗೊಂಡು ಕುಟ್ಟಿ ಅನ್ನ ಮಾಡ್ತಿದ್ರು, ಊಟ ಮಾಡ್ತಾರೆ ಸರ್. ಮನೆಗೆ ದನಕರುಗಳು ಇದ್ದಿದ್ವು, ಮಜ್ಜಿಗೆ ಮೊಸರು ಇದ್ದಿಲ್ಲ ಸರ್. ಮಜ್ಜಿಗೆ ಮೊಸರು ಬೇಕಾದಂಗೆ ಎಲ್ಲ ಎಮ್ಮೆ ದನ ಎಲ್ಲ ಇದ್ವು. ಅದೇ ಮಜ್ಜಿಗೆ ಮೊಸರಿನ ಮ್ಯಾಗೆ ಎಲ್ಲ ಇರ್ತತಿ. ಈಗ ನಂಗೆ ಯಾವ್ದು ಪ್ಯಾಕೆಟ್ ಹಾಲು ಇಲ್ಲ, ಎಣ್ಣೆ ಹೊಡೆಯೋದಿಲ್ಲ, ಮಸಾಲೆ ಹಾಕೋದಿದ್ದಿಲ್ಲ ಸರ್. ಹಳೆ ಕಾಲದ್ದೈತೆ ಸರ್. ಈಗೆಲ್ಲ ಈಗ ಒಂದಕ್ಕೊಂದು ಡಬಲ್ ಆಗಿಸಿ ಎಣ್ಣೆ ಖರ್ಚು ಮಾಡಿ ಅದದ್ದು ಹೋಗ್ತದೆ. ಈಗ ನಮಗೆ ಖರ್ಚಿಗೆ ಅದ್ದತ್ತೆ ಸರ್. ಈಗ ಇದಿಲ್ಲ, ಲಾಭ ಕಡಿಮೆ ಇಲ್ಲ, ಆಸೆ ಹೆಚ್ಚಿ ಖರ್ಚು ಜಾಸ್ತಿ ಆಗಿದೆ ಸರ್. ದೇವೇಂದ್ರಪ್ಪ ಅವ್ರು ಈಗ ನಿಮ್ ತಂದೆಯವ್ರ ಕಾಲಕ್ಕೆ ಕೃಷಿ ಮಾಡ್ತಿದ್ರು ಅವರೆಲ್ಲ, ನೀವು ಹೇಳಿದ್ರಿ ಈಗ ಎಳ್ಳು ದರವನ್ನು ಹಾಕ್ತಾ ಇದ್ರು, ಸಾಮಿಗೆ ಎಮ್ಮೆ ಹಾಕ್ತಾ ಇದ್ವಿ, ಗಟ್ಟಿಮುಟ್ಟಾಗಿ ಇರ್ತಿದ್ವಿ ಅಂತ ಹೇಳಿದ್ರಿ. ಈಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಈ ತರ ಕಡಿಮೆ ಖರ್ಚಿನ ವ್ಯವಸಾಯ ಇತ್ತು, ಈಗ ನಿಮ್ ಕೈ ಮೇಲೆ ಈಗ ತರಕಾರಿ ಬೆಳಾಕತ್ತೀರಿ, ಬೋರೆಲ್ಲ ಹಾಕೊಂಡ್ರಿ, ಅವಾಗ ಚಲೋ ಅಂತೀರ ಅಥವಾ ಈಗ ಚಲೋ ಅಂತೀರಿ ರೊಕ್ಕದಾಗ ವ್ಯವಹಾರದಾಗ ಆರ್ಥಿಕವಾಗಿ? ಈಗ ಆರ್ಥಿಕವಾಗಿ ಸರ್ ರೊಕ್ಕದಾಗ ಈಗ ಚಲೋ ಸರ್. ಜಾಸ್ತಿ ದುಡ್ಡು ಬೆಳಿತೀವಿ, ಖರ್ಚು ಜಾಸ್ತಿ ಆಯ್ತು ಸರ್. ಹೌದು, ಖರ್ಚು ಜಾಸ್ತಿ, ಲಾಭ ಕಡಿಮೆ. ಲಾಭ ಕಡಿಮೆ ಸರ್. ಅದು ಅದ ಎಣ್ಣೆ ಮಸಾಲೆ ಎಲ್ಲ ಇಂಥದ್ದು ಕೋಲಾಗುತ್ತೆ ಸರ್. ಅವಾಗ ಏನಿಲ್ಲ, ಸೀದಾ ನೇರವಾಗಿ ನಾವು ಬರೀ ಗೊಬ್ಬರ ಈಗ ಅದ್ರಲ್ಲಿಂದ ಆಯ್ತು. ಏನು ಎಣ್ಣೆ ಇದ್ದಿಲ್ಲ, ಮಸಾಲೆ ಇದ್ದಿಲ್ಲ, ಅದನ್ನ ಕೆಲಸ ಅವಾಗ ಇದ್ದಿಲ್ಲ ಸರ್. ಖರ್ಚು ಕಡಿಮೆ ಇತ್ತು ಸರ್, ಲಾಭ ಜಾಸ್ತಿ ಆಯ್ತಿತ್ತು, ಅಷ್ಟರಲ್ಲಿ ಉಳಿತಾಯ ಇತ್ತು ಸರ್ ಮೊದಲು. ದೇವೇಂದ್ರಪ್ಪ ಅವ್ರೆ, ಈಗ ತರಕಾರಿ ಅವು ಇವು ಹಾಕೊಂಡಿರಿ ಅಂತ ಹೇಳಿದ್ರೆ, ಗಿಡಗಳು ಹಾಕೊಂಡಿರಿ, ಚೆಂಡು ಹೂವು ಹಾಕೊಂಡಿರಿ, ಲಿಂಬೆಹಣ್ಣು, ಜಾಂಪಲ್ ಹಣ್ಣು, ಇವು ಮಧ್ಯದಲ್ಲಿ ಹಾಕೊಂಡಿರಿ ಅಥವಾ ಏನು ಮುಖ್ಯವಾಗಿ ಹೆಂಗೆ ಗಿಡಗಳು ಎಷ್ಟು ಹಾಕೊಂಡಿರಿ? ಗಿಡ ಇವು ಜಾಂಪಲ್ ಗಿಡ ಒಂದು 300 ಗಿಡ ಹಾಕೊಂಡಿವಿ ಸರ್. ಮತ್ತೆ ಅದ್ರೊಳಗೆ ಮಾಗುವನೆ ಅಂತೇಳಿ ಅವೊಂದು 700 ಹಾಕಿವಿ ಸರ್. ಮತ್ತೆ ನಡು ಮಧ್ಯದಲ್ಲಿ ಮಹಾಗನಿ 20 ಪೀಟಿಗೆ ಒಂದು ಜಾಂಪಲ್ ಗಿಡ ಹಾಕಿವ್ರಿ, 10 ಪೀಟಿಗೆ ಒಂದು, ಮತ್ತೆ ಮಾಗುವನ ಗಿಡ ಹಾಕಿವ್ರಿ. ಅದ್ರ ಸುತ್ತಮುತ್ತ ಬದಿ ನಿಂಬೆ ಗಿಡ, ಇವನು ಬೇರೆ ಗಿಡ ಹಾಕಿದ್ವಿ ಸರ್. ಮತ್ತೆ ಅದ್ರಾಗ ಮಿಶ್ರ ಬೆಳೆ ಮಾಡ್ತೀವಿ ಸರ್. ಬದ್ನೆ ಗಿಡ ಚದೊಂದೊಂದು ಸಾಲ ಮಿಕ್ಸ್. ಬದ್ನೆ ಗಿಡ, ತಮಾಟೆ, ನಾವು ಏನೇನು ಬೇಕ್ರಿ ನಮ್ಮ ಊಟಕ್ಕೆಲ್ಲ, ನಮಗೆ ಬೇಕಾದ ಭತ್ತ ಎಲ್ಲ ಒಳಗೆ ಮಾಡ್ಕೊಂತೀವಿ ಸರ್. ಮಿಶ್ರ ಮತ್ತೆ ಹೊರ ಹೊಲಕ್ಕೆ ನಿಮಗೆಲ್ಲ, ಮತ್ತೆ ಹೊರ ಹೊಲಕ್ಕೆ ಬೇರೆ ಸರ್. ಶೇಂಗಾ ಹಾಕ್ತಿವಿ, ಶೇಂಗಾ ತಗೊಂಡು ಸಜ್ಜೆ ಹಾಕ್ತಿವಿ, ಸಜ್ಜೆ ತಗೊಂಡು ಮತ್ತೆ ಏನಾರ ಸೌತ್ಕಾಯಿ, ಅದು ಇದು ಬ್ಯಾಸಿಕಾಲ ಮತ್ತೆ ಅದನ್ನ ಮಾಡ್ತೀವಿ ಸರ್. ಮೂರು ಪೀಕ್ನ ತೆಗಿತೀವಿ ಸರ್ ನಾವು. ಈಗ ದೇವೇಂದ್ರಪ್ಪ ಹೋದ ವರ್ಷ ಒಕ್ಕಲ್ತಾನೆ ಹೆಂಗ ಅನಿಸಿತ್ತು? ಒಳ್ಳೆ ಲಾಭ ಆತ? ಅದ್ ಬೇರೆ ಲಾಭ ಆಯ್ತು ಸರ್. ಮಳೆಗಾಲ ಜಾಸ್ತಿ ಆಯ್ತು, ಮಳೆಗಾಲ ಚಲೋ ಆಯ್ತು ಸರ್. ಅದ್ರನ್ನೇ ಲಾಭ ಆಯ್ತು ಸರ್ ನಮಗೆ. ಈಗ ಫಸ್ಟ್ ಹತ್ತಿ ಹಾಕಿದ್ವಿ, ಹತ್ತಿ ಬಿಟ್ಟು ಮತ್ತೆ ಸಜ್ಜೆ ಹಾಕಿದ್ವಿ ಸರ್. ಸಜ್ಜೆ ಹಾಕಿ ಮತ್ತೆ ಅದ್ರಾಗ ಯಾವ್ದಾರ ಸೌತಿಕಾಯಿ, ಬೆಂಡೆಕಾಯಿ, ಚವಳೆಕಾಯಿ, ಹೀರೆಕಾಯಿ ಹಿಂಗೆಲ್ಲ ಮಾಡಿಸಿ ಮೆಸರು ಬೆಳೆ ಬೆಳೆದ್ರು ಸರ್. ಹತ್ತಿ ಹೆಂಗೆ ಸಿಗ್ತೀರಿ ರೇಟ್ ನಿಮಗೆ? ಹತ್ತಿ ಸರ್ 9,000 ತನ ಇತ್ತು, ಈಗ ಮತ್ತೆ 6,500 ಬಂದೈತೆ ಸರ್. ಅವಾಗ ಮಾರಿದ್ರೆ ಇನ್ನೂ ಸ್ಟಾಕ್ ಇಟ್ಕೊಂಡ್ರೆ? ಇನ್ನೇ ಮಾರಿಲ್ಲ ಸರ್ ನಾವು, ಹತ್ತಿ ಹಂಗೆ ಇಟ್ಕೊಂಡಿದ್ದೆ, ಹಂಗೆ ಇಟ್ಟು ಬಿಟ್ಟು ನೋಡ್ರಿ. ನನಗೆ ಅನ್ಸುತ್ತೆ ಈಗ ರೈತರು ಈಗ ಮತ್ತೆ ಸೀಸನ್ ಬಂತು, ಮತ್ತೆ ಈಗ ಹತ್ತಿ ಕಾಳು ಊರ ಸಮಯದಲ್ಲೂ ಕೂಡ ಹಂಗೆ ಇಟ್ಕೊಂಡು ಕುಂತಾರೆ, ಯಾಕಂತಂದ್ರೆ ರೇಟ್ ಕಡಿಮೆ ಆಯ್ತು, ಸಿಗ್ಬೋದು ಸಿಗ್ಬೋದು ಎಂಬಂತ. ಈಗ ನೋಡಿ ಅನಿವಾರ್ಯ, ಈಗ ಗೊಬ್ಬರ ಬೀಜಕ್ಕೆ ರೊಕ್ಕ ಬೇಕು, ಈಗ ರೇಟ್ ಕಡಿಮೆ ಇದ್ರು ಕೂಡ ಹಾಕ್ಬೇಕು. ಹಾಕ್ಬೇಕು ಸರ್. ಈಗ ವಾತ್ಸಲ್ ಹಿಂಗೆ ಸರ್, ಈಗ 9,000 ಮೊದಲು ಮಾರಿದ್ವಿ, ಆಮೇಲೆ 14,000 ಆಯ್ತು. ಹೌದು, ಈಗ ಅದ್ರಲ್ಲಿಂದ ಮೇಲೆ ಈಗ ಜಾಸ್ತಿ ರೇಟ್ ಬರ್ತದಂತ ಇಟ್ಕೊಂಡು ಕುಂತೀವಿ ಸರ್. ಹೌದು ಹೌದು. ಈ ಬೇರೆ ಅದೆಲ್ಲ ಬಿಟ್ಟು ಇನ್ನ ಜೋಳದ ರೇಟ್ ಅಂತ ಚಲೋ ಆಯ್ತು ನೋಡಿ ಸರ್. ಈಗ ಜೋಳ 6,000 5,000 ಕ್ವಿಂಟಲ್ ಹೋಗಿ ಹೋಯ್ತು. ಹೌದು, ಹಂಗಾರೆ ಹತ್ತಿ ಇನ್ನ ಇಟ್ಕೊಂಡಿರಿ ಮನೆಗೆ? ಇನ್ನ ಇಟ್ಟಿವಿ ಸರ್ ನಾವು. ಮತ್ತೆ ಈಗ ಹತ್ತಿ ಕಾಳು ಊರ ಟೈಮ್ ಬಂದ್ಬಿಡ್ತೀಗ? ಹಾ ಸರ್. ತಿರ್ಗಿ ಬಂದ್ಬಿಡ್ತೀವ. ಈಗ ಊರ ಕ್ವಿಂಟಲ್ ಬಂತ್ರಿ ಇಳುವರಿ ಹತ್ತಿ? ಹತ್ತಿ ಎಕರೆಕ್ಕೆ ಒಂದು 5-6 ಬರ್ಬೋದು ಸರ್ ಬಂದದ್ದು. ಅಂದ್ರೆ ಒಣ ಬೇಸಾಯ? ಒಣ ಬೇಸಾಯ. ನೀರಾವರಿ ಇತ್ತಪ್ಪ ಅಂತ? ನೀರಾವರಿ ಇತ್ತಂದ್ರೆ 7-8 ಬರ್ತದೆ ಸರ್. ಕಡಿಮೆ ಇಲ್ರಿ ನಮ್ಗೀಗ ಚಲೋ ಏರಿ ಇತ್ತಪ್ಪ ಅಂತಂದ್ರೆ ಈಗ 10-12 ಭೂಮಿ ಐತೆ ಸರ್. ಇಲ್ಲಿಗೆ ಅಲ್ಲಿಗೆ ಭೂಮಿ ಸರ್, ನಮ್ಗೆ ಗರ್ಚು ಭೂಮಿ. ಗರ್ಚು ಭೂಮಿ ಚಲೋ ಏರಿ ಇದ್ದಲ್ಲಿ 6-7 ಬರ್ತದೆ ಸರ್. 6-7 ನಮ್ಮ ಮಠ ಮಾರಿ ಈ ಕಡೆ ನಮ್ಮೆಲ್ಲ ಭಾಗದಲ್ಲಿ ಇಲ್ಲಿಗೆ 15 ತಳಿ ಮ್ಯಾಗ ಹೋಗ್ತದೆ ಸರ್. ಬೀಜ ತಳಿ ಮ್ಯಾಗೆ ಹೋಗ್ತದೆ. ಬೀಜ ತಳಿ ಮೇಲೆ ನಂತರ ಒಂದು ಎರಿ ಭೂಮಿ ಚಲೋ ಇತ್ತಪ್ಪ ಅಂತಂದ್ರೆ ಚಲೋ ಬರ್ತದ. ಮಹಾದೇವಪ್ಪ ಅವರೇ, ಈಗ ನಿಮ್ಗೆ ಅಂದಾಜು ವಯಸ್ಸು ಎಷ್ಟ್ರಿ? 65. ಏನು ಅವಾಗಿನ ಕಾಲದಾಗ ಸಾಲಿಗೆ ಓದ್ಲಿಲ್ಲ? ಹೀಗೆ ಹಾಕಿದ್ರು ಸರ್ ನಮ್ಮ ಹಿರಿಯರು, ನಾವು ಓದ್ಲಿಲ್ಲ ಬಿಡಿಸಿದ್ರು. ಆಡ್ಕಾಯ ಕಚ್ಚಿದ್ರು ಆಡ್ಕಾಯ್ದಿವಿ, ಆಡ್ಕಾಯ್ದು ಹಾಡು ಕೈ ಕೈ ತಾನೆ ಸ್ವಲ್ಪ 3-4 ಹಾಡು ಕೊಡಿಸಿದ್ವು. 700 ಹಾಡು ಆಗ ತನಕ ಕೈದೆ ಸರ್. 700 ಆಡಿದ್ದು? 700 ಆಡಿದ್ದು, 150 ಆಡಿದ್ದು ಸರ್. ಅಂದ್ರೆ ಅಷ್ಟು ಹಾಡುಗಳನ್ನ ಏನು ಮತ್ ಮೀಸಕ್ ಒಬ್ರೆ? ನಾವು ಒಬ್ಬನೇ ಸರ್. ಅಡುಗೆ ನಿನ್ನ ಜೊತೆಗೆ ಅಂತ ಜೊತೆಗೆ ಅವರು ನಾವು ಕಲಿತು ಹೋಗ್ತಿದ್ವಿ ಸರ್ ಗುಡ್ಡದಾಗ. ಆ ಹಾಡು ಕಾಯ್ಕೊಂಬಂತೆ ಹಂಗೆ ಇವಲ್ಲ ನಮ್ಮದು ಒಂದು ಹಿರಿಯರ್ದೊಂದು 4 ಎಕರೆ ಸರ್ ಭೂಮಿ, ನಾವೀಗ ಖರೀದಿ ಮಾಡಿದ್ದು ಆಡು ಅರ್ಧ ಮಾರಿ ಕೇಸಿ ಒಂದು 4 ಎಕರೆ ತಗೊಂಡಿವಿ ಸರ್. 8 ಎಕರೆ ಸರ್, ನಾವು 4 ಜನ ಅಣ್ಣತಂತಿ. 8 ಎಕರೆ ಭೂಮಿ, 4 ಜನ ಅಣ್ಣತಮ್ಮರು ಅಣ್ಣತಮ್ಮ. ಈಗ ಮಹದೇವಪ್ಪ ಅವರೇ, 150 ಆಡಿದ್ದು ಅವನು ಸಣ್ಣರಿದ್ದ ಕಾಲಕ್ಕೆ ನೀವು ಆಡು ಮೇಯಿಸ್ಕೆ ಅಂತ ಗುಡ್ಡ ಗುಡ್ಡ ತಿರುಗಾಡ ಬಂದ್ರಿ ಸರ್. ಅವಾಗ 150 ಇದ್ದಿದ್ದು ಆಡು ಮರಿಗಳು ಅಥವಾ ಆಡುಗಳು ಈಗ ಎಷ್ಟದವ್ರಿ? ಈಗೆಲ್ಲ ಕಾಯೋರಿಲ್ಲ ಸರ್, ಎಲ್ಲ ಕಳಿಸ್ ಮಾಡಿದ್ವಿ. ಬಿಟ್ಬಿಟ್ರಿ ಬಿಟ್ಬಿಟ್ಟು ಮಕ್ಕಳೆಲ್ಲ ಸಾಲಿಗೆ ಹೋಗಕತ್ತರಿ, ಯಾರು ಕೆಲ್ಸಕ್ಕೆ ಅವ್ರು ಹೋಗಕತ್ತರಿ, ನಾನೇ ಹೋಗ್ಬೇಕಲ್ಲ. ಮಕ್ಕಳು ತಂದು ಮಾಡ್ಯಾರ ಯಾರು, ವಯಸ್ಸಾತು ನಾನೇ ಮಾಡ್ಬೇಕು ತೆಗೆದ್ಬಿಟ್ಟಿ ಸರ್. ಅಂದ್ರೆ ಮುಂಜಾನೆ ಹೊಡ್ಕೊಂಡ್ವಪ್ಪ ಅಂತಂದ್ರೆ ಹೊತ್ತು ಮುಳುಗಿದ ಮೇಲೆ ಬರ್ಬೇಕು, ಮಳೆ ಗಾಳಿ ಆಡುಗಳು ಅವೆಲ್ಲ ಮತ್ತೆ ತಪ್ಪಲಬೇಕು. ಅವಕ್ಕೆ ಒಂದು ಪೀಕ್ ಮರಿ ತೆರೆದ್ರೆ 35 ಮರಿ ತರಿತೇನೆ ರೀ, ಒಂದು ಪೀಕ ಕುಡಿದ ಮೇಲೆ ಇನ್ನೊಂದು ಪೀಕಿ 35 ತರಿತಿದ್ದೆ. ಆಡು ಅಂದ್ರೆ ಅವಾಗ 70 ಮರಿ, ಅವಾಗ ಅನ್ನ ಊಟ ಮಾಡ್ತಿದ್ವು ಅವು. ಹೌದು, ಹಾಲು ಉಣ್ತಿದ್ವು. ಅವಾಗ ಅಡುಗೆ ಚಲೋ ಇತ್ತು, ಮೇವು ಚಲೋ ಸಿಕ್ತಿತ್ತು, ಗುಡ್ಡಗಾಡಿತ್ತು. ಈಗಿನ ಸರ್, ಈಗಿನ ಅದ ಕೈಯಾರು ಮಾಡೋರಿಲ್ಲ, ಮಾಡೋರಿಲ್ಲ, ಮಾಡೋರಿಲ್ಲ. ಏನು ಬೇಕಾದ ಮಾಡ್ಬೋದು ಬೇಕಾದ. ಇವಾಗ ಅವಾಗಿನ ದಾಣಿ ದಾರಿ ಬಹುತ್ ಹೆಚ್ಚಾಗಿ, ಒಂದು ಮ್ಯಾಕೆ 10,000 ಆಗ್ಯ ಸರ್ ಈಗ ಬೆಲೆ. ಹೌದು, ಅವಾಗ ಎಲ್ಲಿತ್ತು 1,000 2,000. ಅದೇ ಮೀಸೋದು ಅದೇ ಬಂಡವಾಳ ಏನಿಲ್ಲ, ಸಣ್ಣ ಮರಿಗಳನ್ನ ಸ್ವಲ್ಪ ಜೋಪಾನಾಗಿ ಇಟ್ಕೊಂಡ್ರಪ್ಪ ಅಂತ 83 ತನಕ ನಾನು ಆಡ್ಯಾಕಿದ್ದೀನಿ ಸರ್. 1983 ಅಲ್ಲಿ ತನಕ ಆಡ್ಯಾಕಿದ್ದೀನಿ. ಆಗ 83 ನಾನು ಲಗ್ನ ಮಾಡ್ಕೊಂಡಿನಿ, ಅವ್ರನ್ನೇ ಮಾರಿ ಮನೆ ಕಟ್ಸ್ಕೊಂಡು ಹೊಲ ತಗೊಂಡು ಅವಾಗ ನಾವು 83 ತನಕ ಅವ್ರ ನಾಲ್ವರು ಲಗ್ನ ಆಡಿನ ಮೇಲೆ ಬದುಕಿ, ಮನೆ ಕಟ್ಸ್ಕೊಂಡು ಲಗ್ನ ಮಾಡಿ ಹೊಲ ತಗೊಂಡು ಅವು ಮಾಡಿ ಎಲ್ಲ ಈ ಆಡು ಮೇಕೆ ಸಾಕಾಣಿಕೆಯಿಂದನೇ ಅದರಲ್ಲಿಂದನೇ ಹೊಲ್ದಾಗ. ಈಗ ಅವಾಗ ಏನಿತ್ತು ಫಸ್ಟಿಗೆ 68-70 ಇವು ಯಾವ ಇಂಜನ್ ಇದ್ದಿದ್ದಿಲ್ಲ. ಹೌದು, ಅದು ಎಷ್ಟು ಗುಂಡಿ ತೋಡಿ ನಾವು ಲಗಾಟಿ ಮಾಡಿದ್ದೀವಿ. ಲಗಾಟಿ ಮಾಡಿ ಅಂದ್ರೆ ಹೆಂಗ, ಇದಕ್ಕೆ ಬಕೆಟ್ ಕಟ್ಟಿ ಹಗ್ಗ ಕಟ್ಟಿ ಸೇರಿ ನಾಲ್ ಹಾಕ್ಬೇಕು, ಒಳ ಹರಿಬೇಕು. ಅದು ಅಂದ್ರೆ ಆ ಕಡೆ ಒಬ್ಬರಿ ಕಡೆ ಒಬ್ಬರು ಎತ್ತಬೇಕು? ಇಲ್ಲ ಸರ್, ಒಬ್ಬನೇ ಹಿಂಗ ಹಚ್ಚೋದು, ಬರಿ ಕಟ್ಟೋದು, ಸೇದೋದು, ಹಿಂಗ್ ಬರ್ಕದು, ಒಲ ಹರಿತಿತ್ತು. ಅದರಲ್ಲಿಂದ ಒಂದು ಕೆಲವು 4-5 ವರ್ಷ ಬದುಕಿದ್ವಿ ಆಯ್ತಾ. ಆಮೇಲೆ ಬ್ಯಾಸರ ಬಂತದು, ಆಮೇಲೆ ಏನ್ ಮಾಡಿದ್ವಿ, ಇದ್ರಲ್ಲಿ ಮುಗಿಯಂಗಿಲ್ಲ ಅಂತೇಳಿ ಮಟ್ಟಿ ಮಟ್ಟಿ ಮಾಡಿದ್ರಿ. ಆವಾಗಿನ ಗುಂಡಿ ತೋಡಿದ್ದು ಕಟ್ಟಿದ್ದಿಲ್ಲ ಸರ್, ಕಟ್ಟಡ ಮಾಡಿದ್ದಿಲ್ಲ. ಅದರಲ್ಲಿಂದ ಮಟ್ಟಿ ಮಾಡಿದ್ವಿ, ಮಟ್ಟಿ ಮಾಡಿದ್ವಿ. ಮಟ್ಟಿ ಒಂದು 4-5 ವರ್ಷ ಹೊಡೆದ್ವಿ. ಅದು ಗೆಣಸು, ಉಳ್ಳಾಗಡ್ಡಿ, ಕೌಳಿ, ಹೌದು, ಅದರ ಮೇಲೆ ಅದು ಬದುಕದು. ನನಗೆ ನೆನಪಿದೆ ಮಹದೇವಪ್ಪ ಅವರೇ, ಗೆಣಸ ಅವಾಗ ಬಂಡಿ ಹಾಕೊಂಡು ಊರೂರು ತಿರುಗುತ್ತೆ ಸರ್. ಕಾಳಿಗೆ ಗೆಣಸ ಮಾಡ್ತಿದ್ವು, ಜೋಳಕ್ಕ ಸೇರಿ ಊರು ತಿರುಗಾಡಿ ಜೋಳ ಮಾಡ್ಕೊಂಡು ಸಜ್ಜಿ ಮಾಡ್ಕೊಂಡು ಮತ್ತೆ ಕಾಳು ಮಾಡ್ಕೊಂಡು ಹಿಂಗಾಯ್ತು ನೋಡ್ರಿ ಮಹದೇವ ಅವರೇ. ಅವಾಗಿನ ಕಾಲಕ್ಕ ಹುಟ್ಟಿ ಬದುಕಬೇಕಪ್ಪ ಅಂತಂದ್ರ ದೊಡ್ಡ ಕಷ್ಟ ಪಡ್ಬೇಕಾಗಿತ್ತು ಅವಾಗ. ಅಲ್ಲ ಸರ್, ಮಸಾಲಿಲ್ಲ, ಮಳೆಗಾಲ ಜಾಸ್ತಿ, ಆರುಗಡ್ಡಿನೇ ಬೆಳಿಬೇಕು, ರೊಕ್ಕದಿಲ್ಲ. ಅವಾಗ ಈಗ ಜೋಳ ಬೆಳಿತೀನಿ, ಇನ್ನೊಂದು ಕವಳಿ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ, ಮಸಾಲೆ ಎದ್ದಿದ್ದಿಲ್ಲ. ಬೇಣನ್ ತಿಪ್ಪಿ ಗೊಬ್ಬರ ಹಾಕಿರೋ, ಸಗಣಿ ಹಾಕಿರ ಬೆಳಿಬೇಕು. ಹೌದು, ಇಲ್ಲ ಅಂದ್ರೆ ಇಲ್ಲ, ತಪ್ಪಲ ಗುಡ್ಡ ತಪ್ಪಲ ತಂದು ತುಳಿಬೇಕು, ಕವಳಿ ಬೆಳಿಬೇಕು. ಕವಳಿ ಬೆಳಿಬೇಕು ಹಂಗೆ, ಕವಳಿ ಹೊಲಕ್ಕೆ ಗುಡ್ಡ ತಪ್ಪಲ ಹೆಂಗ ಅದನ್ನ ಕಟ್ ಮಾಡ್ಕೊಂಡು ತಂಡಿ ಕಟ್ಟಿಗೆನ್ ತರ ಸರ್ ತಂದು, ಇದೇನು ಅದ ಮಾಡಿ ಗದ್ದೆಯನ್ನು ಅದ ಮಾಡ್ತೇವಲ್ರಿ, ಗದ್ದೆ ಅದ ಮಾಡಿ ಅದನ್ನ ನಾಟು ಇಲ್ಲಿ ಕಿತ್ತಿದಾಗ ಅದು ಮೊದಲು ಎಲ್ಲ ಗುಳ್ಳಾರನಿಟ್ಟಿಗೆಸಿ ಒಳಗೆ ಭೂಮಿಯಾಗ ತುಳಿಯೋದು ಅದನ್ನ, ಹಸಿರು ತಪ್ಪಲ. ಹೌದು, ತುಳಿಯೋದು, ತುಳಿದು ಅದ್ರ ಮೇಲೆ ನಾಟು ಊರೋದು. ಅದೇ ಗೊಬ್ಬರ ಆಗೋದು, ಅದೇ ಗೊಬ್ಬರ ಆಗೋದು. ಅದ್ರ ಮೇಲೆ ಸತ್ತು ಸತ್ತು ಬರೀ ಗುಡ್ಡದ ಎಲೆ ತಪ್ಪಲ, ಗುಡ್ಡದ ಎಲೆ ತಪ್ಪಲ. ಸರ್ಕಾರಿ ಗೊಬ್ಬರ ಹಾಕಿದ್ರು ಕೂಡ ಸತ್ತು ಬರಂಗಿಲ್ಲ, ಇದ್ದಿದ್ದಿಲ್ಲ ಅವಾಗ. ಹೌದು, ಸರ್ಕಾರಿ ಗೊಬ್ಬರನೇ ಇದ್ದಿದ್ದಿಲ್ಲ. ಅದರಲ್ಲಿಂದ ನಾವು ಬೆಳವಣಿಗೆ ಮಾಡ್ತಾರೆ. ಅವಾಗ ಕುಟ್ಟಿದ ಅಕ್ಕಿ ಕುಟ್ಟಿದ್ದು ಬೀಸಿದ್ದು ಇಟ್ಟು ಬಾಯಿ ನೀರು, ಗಡಿಗೆನ ಊಟ, ಗಡಿಗೆನ ಊಟ, ಗಡಿಗೆ ಅದರದೇ ಎಲ್ಲಷ್ಟು 2Z. ಇವು ಯಾವಾಗ ಅದು ಹೋಗಿ ಇದು ಬಂದ ಮೇಲೆ ಆ ರೋಗ ಈ ರೋಗ ಅದಾಯ್ತು ಇದಾಯ್ತು ಅದಾಯ್ತು. ಮದಪ್ಪ ಅವರೇ, ನಿಮ್ ಕಾಲಕ್ಕೆ ದುಡುಗಿ ಅನ್ನೋದು ಬಹಳ ಕಷ್ಟದ ಕೆಲಸ ಇತ್ತಲ್ಲ. ಕಷ್ಟ ಇತ್ತು ಸರ್, ಪ್ರತಿಯೊಬ್ಬರು ಕೂಡ ಮನುಷ್ಯನೇ ಮಾಡ್ಬೇಕು. ನಾನು 3 ರೂಪಾಯಿಲಿಂದ ಕೆಲಸ ಮಾಡ್ಕೊಂತೇನೆ. 3 ರೂಪಾಯಿ ಕೂಲಿ? 3 ರೂಪಾಯಿ ಕೂಲಿ. 3 ರೂಪಾಯಿ ಕೂಲಿ ಮೇಲೆ ನೋಡ್ರಿ, 3 ರೂಪಾಯಿ ಕೂಲಿ. ಇವತ್ತು 500 ಕೊಟ್ಟರು ಲೇಬರ್ ಬರಂಗಿಲ್ಲ, 4 ತಾಸು ಕೆಲಸ ಮಾಡಂಗಿಲ್ಲ. 3 ರೂಪಾಯಿಲಿಂದ ಬಂದ ಕೇಸಿ ಈಗ ಮಟ್ಟಿ ಮಾಡಿದೆ ಸರ್, ಮಟ್ಟಿ ಬ್ಯಾಸರ ಬಂತು. ಹೌದು, ಮಟ್ಟಿ ಬ್ಯಾಸರ ಬಂತು. 4 ಐರಣ ಕಲಕತ್ತೆ, ಏನೋ ಇದನ್ನ ತೆಗೆದು ಇಂಜನ್ ಮಾಡಮ್ ಅಂತ, ಡೀಸೆಲ್ ಇಂಜನ್ ಮಾಡಮ್. ತಿರ್ಲಸ್ಕರ್ ಇಂಜನ್, ಅಪ್ಪ ನನಗೆ ಸಾಕಾಗ್ಯದ ಅಂತಂದೆ. ನಮ್ಮಪ್ಪ ಇಂಜನ್ ತಮ್ಮಪ್ಪ ಇಂಥ ಊರಾಗ ನೋಡಂತಂದ್ರೆ ಹೋಗಿಂದ ತಂದಿದ್ವಿ. ಇಂಜನ್ ತಂದ್ಕೆ ಇಂಜನ್ ಚಾಲೂ ಮಾಡಿದ್ವಿ. ಅದರಲ್ಲಿಂದ ಮೊದಲ ಕವಳಿ ಬೆಳಕದು ಒಂದು ಪೀಕ್, ಆಮೇಲೆ ಇದು ಉಳ್ಳಾಗಡ್ಡಿ ತರಕಾರಿ ಮತ್ತು ಗೆಣಸು, ಮುಳ್ಳಂಗಿ, ಮೆಂತೆ ಪಲ್ಯ, ಏನ್ರಿ ಪಾಲಕ್ಕಿ, ಕೊತ್ತಂಬರಿ ಇಂಥದ್ದು ಹಾಕಾರ ನಾವು. ಟಮಾಟೆ ಏನು ಸರ್, ಚವಳಿ ಗಿಡ, ಬೆಂಡಿ ಗಿಡ, ಸೌಂತಿಕಾಯಿ, ಪ್ಯೂರ್ ಊಟ. ಪ್ಯೂರ್ ಊಟಪ್ಪ ಅಂದ ಹಂಗೆ ಹರ್ಕೊಂಬರೋದು ಅಡುಗೆ ಮಾಡೋದು. ನಾವು ಬಾಜಾರ್ಲಿಂದ ಒಂದು ಕೆ ಜಿ ತೊಗೊಂಡು ಆದ್ರೆ ನಮ್ಗೆ ಇಂಥ ಪುಟ್ಟಿ ಬೇಕಾಗ್ತಿತ್ತು ನಮ್ಮ ಮನೆ ಕೊಯ್ಯೋದು. ಹೌದು, ಅಲ್ಲೇ ಇರೋದು ಅಲ್ಲೇ ಕೊಯ್ಯೋದು. ಅಲ್ಲಿ ಮಹದೇವಪ್ಪ ಅವ್ರೆ, ನನಗೆ ನೆನಪದ, ನಾನು ಹಳ್ಳಿಗೆ ಬೆಳೆದವನು. ಹೌದು ಸರ್. ನಮ್ಮಪ್ಪ 100 ರೂಪಾಯಿ ತೊಗೊಂಡು ಹೋಗಿ ಕೈಚೂಲು ತುಂಬ ಸಂತಿ ಮಾಡ್ಕೊಂಡು ಬರ್ತಿದ್ದ, ಬರ್ತಿದ್ದ. ಒಂದು 1.5 ಕೆಜಿ ಒಳ್ಳೆಣ್ಣೆ ತರ್ತಿದ್ದ, ಒಂದು ವಾರ ಮಾಡ್ತಿದ್ವಿ ನಾವು. ಈಗ ಒಂದು ವಾರಕ್ಕೆ ಒಂದು ಪ್ಯಾಕೆಟ್ 1 ಕೆಜಿ ಸಾಲಂಗಿಲ್ಲ. ಸಾಲಂಗಿಲ್ಲ ಸರ್. ಹೆಂಗ್ರಿ ಅದು? ಅನಂತರ ಅದು ಕ್ವಾಲಿಟಿನೂ ಇಲ್ಲ. ಇಲ್ಲ ತಡಕ, ವಾಸನೆ ಇಲ್ಲ, ರುಚಿನೇ ಇಲ್ಲ, ರುಚಿನೇ ಇಲ್ಲ. ಆಗೇನು ಸರ್, ಉಂಚಕಾರ ಉಳ್ಳಾಗಡ್ಡಿ ಕರ್ಕಂತನದು, ಉಳ್ಳಿ ಗುಗ್ಗುರಿ, ಕಳ್ಳಿ ಗುಗ್ಗುರಿ, ತೊಗರಿ ಗುಗ್ಗುರಿ, ಇದೇ ಬುತ್ತಿ ಕಟ್ಟಿದ್ರೆ ಉಂಚಕಾರದಾಗ ಉಂಚಕಾರ ಇಟ್ಟು ಕಟ್ಟಿದ್ರೆ ಉಳ್ಳಾಗಡ್ಡಿ 4-5 ಉಳ್ಳಾಗಡ್ಡಿ ಇಡ್ಬೇಕು ಬುತ್ತೇಗ. ಹಸಿಮೆಣಸಿನ್ಕಾಯಿ ಎಲ್ಲ ತರಕಾರಿ ತೋಟದ್ದೇ, ತೋಟದ ಮನೆ ಖರೀದಿ ಮಾಡದಂತ ಏನಂದ್ರೆ ಇಷ್ಟು ಎಣ್ಣೆ ಒಳ್ಳೆಣ್ಣೆ. ಈಗ ಅಲ್ಲೇ ಬಳ್ಳಳ್ಳಿ ಬೆಳೆಯೋದು, ಅಲ್ಲೇ ಅರಿಶಿನ ತರೋದು, ಇಷ್ಟು ಬಳ್ಳಳ್ಳಿ ಬೆಳೆಯೋದು ಅಲ್ಲೇ ಸರ್. ನಮ್ದೇ ಉಳ್ಳಾಗಡ್ಡಿ ನಂಬದೆ, ಮೆಣಸಿನ್ಕಾಯಿ ನಂಬದೆ, ಬೆಂಡೆಕಾಯಿ ನಂಬದೆ, ಹೀರಿಕಾಯಿ ನಂಬದೆ, ಚಿಕ್ಕಡಿ ಬೆಳ್ಳಿಗಾಗೋದು ನಂಬದೆ, ಪಾಲಕ್ಕಿ ಕೊತ್ತಂಬರಿ ನಂಬದೆ, ಎಲ್ಲ ತರಕಾರಿ ನಂಬದೆ. ಈಗ ಮಹದೇವ ಅವರ, ಈಗ ಅವಾಗಿನ ಕಾಲದಾಗ ನೀವು ದುಡಿದಿರಲ್ಲ, ಮೈ ಮುರಿದು ಕಷ್ಟಪಟ್ಟು ಹರಿಸಿ ದುಡಿದಿರಲ್ಲ, ಈಗ ನಿಮ್ಮ ಮಕ್ಕಳು ಮಾಡ್ತಾರ? ಮಾಡ್ರಿ ಸರ್. ಈಗ ನನ್ನಷ್ಟು ಶಕ್ತಿ ಅವರು ಹೊರವಲ್ರಿ. ಈಗ 1/4 ಕ್ವಿಂಟಲ್ ನಾ ಇಲ್ಲಿ ವರ್ಸರಪ್ಪ ಇಲ್ಲಿ ಒಯ್ದು ಹಾಕ್ತಾರೆ, ನನ್ನ ಮಗು ಹತ್ಕರ ಅಂದ್ರೆ ಏ ಹೋಗಪ್ಪ ಗಾಡಿ ಮೇಲೆ ಇಟ್ಕೊಂಡ್ ಬರ್ತೇನೆ ಅಂತ. ಹಂಗಿಲ್ಲ ಅಂತಾರೆ. ಯಾವಾಗ ಒಂದೊಂದು ಕ್ವಿಂಟಲ್ ಎದ್ದು ಜೋಳದ ಚೀಲಗಳು, ಸಜ್ಜಿ ಚೀಲಗಳು ಹೆಗಲ ಮೇಲೆ ಹೋಗಿ ಚಿಮ್ಬಿಡ್ತಿದ್ರು, ಚಿಮ್ಬಿಡ್ತಾರೆ ಅಂತ ಮಕ್ಕಳು. ಅದಾಯ್ತು ಸರ್, ತೋಟದ ಇಂಜನ್ ಸಾಕಾಯ್ತು, ಹಣ್ಣಿ ತಂದು ತಂದು ಬೇಸರ ಬಂತು, ಅದರನ್ನು ತೆಗೆದು ಕೆಲಸ ಏನು ಮಾಡಿದ್ರಿ? ಕರೆಂಟ್ ಬಂತಲ್ರಿ, ಕರೆಂಟ್ ಬಂತು, ಆ ಕರೆಂಟ್ ಚಾಲು ಮಾಡಿದ್ವಿ, ಮೋಟರ್ ಚಾಲು ಬಿಡ್ರಿ, ಮೋಟರ್ ತಂದು ಹಾಕಿದ್ಮೇಲೆ ಅವಾಗ ಬಾಯಿ ಕಟ್ಟಡ ಮಾಡಿದ್ವಿ, ಕರೆಂಟ್ ಬಂತು, ಆಗಲಿಂದ ಬದುಕಿ ಅಂತ ಇಲ್ಲಿಗೆ ಬಂದ್ವಿ ನೋಡ್ರಿ. ಮೋಟೆ ಮಾಡಿಕೊಂಡು ಅವಾಗಿನ ಕಾಲದಾಗ ಎತ್ತಿ ಹಾಕಿ ಎತ್ತು ಮಾಡಿ ಆಮೇಲೆ ಏನೇನ ಮಾಡಿ ಡೀಸೆಲ್ ಇಂಜಿನ್ ಬಿಟ್ಟು ಈಗ ಕರೆಂಟ್ ಬಂದ್ಮೇಲೆ ಮೋಟರ್ ಹಚ್ಚಿಕೊಂಡು ಒಕ್ಕಲ್ತನ ಮಾಡುವಂಥದ್ದು. ಈಗಿನ ಕರೆಂಟ್ ಬಂತು ಸರ್, 83-84 ಕರೆಂಟ್ ಬಂತು ನಮ್ಮೂರಿಗೆ. ಅಲ್ಲಿಂದ ಬಂದು ಒಂದು 4 ವರ್ಷ ಆಗಲಿಲ್ಲ, ಇದು ಬೋರ್ ಬಂತು, ಅಲ್ಲಿಂದ ಮೋಟ್ರ ಬೋರ್ ಬಂತು, ಒಳಗಾಕ ಬೋರ್ ಬಂತಲ್ಲ, ಬಾಯಿ ಬೈತ ಬಾರ್ ಬೈ ಬತ್ತದ, ಅಂತರ್ಜಲ ಹೋಯ್ತು, ಹೋಯ್ತು ಬಾಯಿ ಹೋಯ್ತು ಜಲ ಬಾಯಿ ಹೋದ್ಗಳು. ಇನ್ನೇನು ಮಾಡೋದು, ನಮ್ಮ ಅದ್ರ ಬದುಕೋದಾಗಲ್ಲ ಅಂತೇಳಿ ಇಂಥದ್ದಲ್ಲ 6 ಎಕರೆ ಹೊಲ ಇತ್ತು, 6 ಎಕರೆ ಹೊಲ ಹಾಕೊಂಡೆ ಸರ್. 6 ಎಕರೆ ಹೊಲ ಹಾಕೊಂಡು 1 ಎಕರೆ ಅವರು ಸಾಧಾರಣ ನೀರಿತ್ತು ಬೋರಿಗೆ, 1 ಎಕರೆ ಗದ್ದಿ, 6 ಎಕರೆದಾಗ ಒಂದಿಟ್ಟು ಶೇಂಗಾ ಆಗ್ತಿದೆ, ಒಂದು 1 ಎಕರೆ ತೊಗರಿ ಆಗ್ತಿದ್ದೆ, 1 ಎಕರೆದಾಗ ಗೆಣಸು ಆಗ್ತಿದೆ, 1 ಎಕರೆ ತಮಟೆ ಆಗ್ತಿದ್ದೆ, ಇಸು ಬಳ್ಳಳ್ಳಿ ಆಗ್ತಿದ್ದೆ, ಮತ್ತು ಗೋಬಿಗಡ್ಡೆ ಆಗ್ತಿದ್ದೆ, ಸೌತಿಕಾಯಿ ಆಗ್ತಿದ್ದೆ, ಮೆಕ್ಕೆಜೋಳ ಆಗ್ತಿದ್ದೆ, ಏನಂದ್ರೆ ಅದರದ್ದು ಅದಕ್ಕೆ ಲಾಗೋಳ ನೀ ಮಾಡಿದ್ದು ಮಾಡಿದ್ದು ಅದು ಓಟ್ ತೆಗೆದಿಟ್ಟಿದ್ದು ಕೊಟ್ಟು ನಮ್ಗೆ ಉಳಿದೇನು, ನಾವು ಲೀಸ್ ಮಾಡಿದ್ದು ಕೊಡ್ಬೇಕಲ್ಲ ಮಾಲಕ್ಕೆ, ಏನ್ ಫೈದಾಗ್ಲು. 5-6 ವರ್ಷ ಮಾಡಿದ್ದೆ ಸರ್, ಅದ್ರದ್ದು ಏನ್ ಪಡಬೇಕು ಆಗ್ಲಿಲ್ಲ ನನ್ಗೆ ಬಿಟ್ಟು. ನಮ್ಮ ಹೊಲದಾಗ ನಾನೇ ಈಗ ಬೋರ್ ಹಾಕಿವಿ, ನೀರು ಬಿದ್ದವ ನಾಗಲು 4 ನಡುವ ಆರಾಮ್ಸೆ ಬದುಕೆ ಅಂತ. ನಾವು ಈಗೇನ್ ಹಾಕಿರಿ ಸದ್ಯ? ಈಗ ಟಮಾಟಿ ಹಾಕಿದ್ದೆ ಸರ್, ಟಮಾಟಿ ಸುತ್ತ ಬೆಳ್ಳಿ ಬರಲ್ ನಡೆಸಿ ಗೆಸಿ ಹೊರಗೆ ನಡೆಸಿ ಅದಕ್ಕೆ ಬೆಳ್ಳಿ ಬಳ್ಳಿ ಯಾವಾಗ ತಪ್ಪು ಹೀರಿಕಾಯಿ ಬೆಳ್ಳಿ ಹೀರಿಕಾಯಿ ಚೀರಿಕಾಯಿ ಮತ್ತ ಚಿಕ್ಕಡಿಕಾಯಿ ಅಂತ ಚಿಕ್ಕಡಿಕಾಯಿ ಹೌದು ಹೌದು ತಾವು ನಡ್ಬಾರ್ದಾಗ ಅರ್ಧ ಇದು ಚೌಳಿ ಗಿಡ, ಅರ್ಧ ಸೌತಿಕಾಯಿ ತರಕಾರಿ ತರಕಾರಿ, ಅರ್ಧ ನೇಲಾವರಿ, ಅರ್ಧ ಪುಂಡೆ ಪಲ್ಯ. ಹೆಂಗ್ರಿ ಇವು ತರಕಾರಿ ಪುಂಡೆ ಪಲ್ಯ ಈ ರೀತಿ ಎಲ್ಲ ತರಕಾರಿಗಳು ಹಾಕೊಂಡಾಗ ಸಪ್ಪ ಉಳಿತದ? ಹಾಂ ಉಳಿತದೆ ಸರ್, ನಮ್ಮ ಭೂಮಿ ಅಲ್ಲ ಸರ್, ಯಾರಿಗೆ ಕೊಡ, ಲೀಸಿಗಿಲ್ಲಲ್ಲ, ಲೀಸಿಗಿಲ್ಲಲ್ಲ. ನೂರು ರೂಪಾಯಿ ಬಂದ್ರೆ ನಮ್ ಕಿಸೆದಾಗ ಇರ್ತದೆ, 100 ರೂಪಾಯಿದಾಗ 50 ರೂಪಾಯಿ ನಿನ್ಗೆ ತೆಗೆದಿಡ್ಬೇಕಾಯ್ತು, ನಾವು ಹೋಗಿ ಬಂದದ್ದು ಅಲ್ದೆ, ಅದ್ 100 ರೂಪಾಯಿ ನಿನ್ಗೆ ಜಮಾ ಇಡ್ಬೇಕು. ಮದೇ ಪೌರ ಮನೆಗೆ ಈಗ ಸದ್ಯಕ್ಕೆ ಏನಾರು ಎತ್ತು ಆಕಳ ಅದಾವ ಸರಿ? 2 ಎತ್ತಾವ 2 ಎತ್ತದಾವ ನೋಡ್ರಿ, 150 ಆಡುಮರಿ ಇದ್ದದ್ದು ಎಲ್ಲ ಹೋಗಿ ಈಗ ಬರೀ 2 ಎತ್ತಕ್ಕೆ ಸುಮ್ಮನೆ ಗಳೆ ಬಿಟ್ಕೊಂಡ್ರಿ. ಆಡುಮರಿ 4 ಎಕರೆ 20 ಗುಂಟೆ ಹೊಲ ತೊಗೊಂಡಿದ್ವಿ ಸರ್. ಆಡ್ಮೇಲೆ 4 ಎಕರೆ 20 ಗುಂಟೆ ಹೊಲ. ಗಾಡಿ ಇದ್ದಿದ್ದಿಲ್ಲ, ಬಂಡಿಲಿಂದ ಎತ್ತಿನ ಬಂಡಿಲಿಂದ ಹೊಡಿಬೇಕಾದ್ರೆ 1 ವಾರ ಆದ್ರೂ ತಿಪ್ಪಿ ಸರಿತಿದ್ದಿಲ್ಲ, ಗೊಬ್ಬರ ಹೊಲಕ್ಕೆ ಹಾಕಕ್ಕ ಗೊಬ್ಬರ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಗೊಬ್ಬರ ಇರ್ತಿತ್ತು. ಆ ನಮ್ಮನ ಗೊಬ್ಬರ ದನ 10-20 ದನ ಇವು 100 ಆಡು ಭೂಮಿ ಸತ್ತು ಇರ್ತಿತ್ತು. ಇಂದ ಈ ಮಣ್ಣು ಇದು ಇನ್ನೊಬ್ರು ಭೂಮಿಗೆ ಹಾಕಿದ್ರೆ ಬೆಳೀತಿತ್ತು ನಮ್ಮಲ್ದೊಂದು ನೋಡ್ರಿ ವ್ಯತ್ಯಾಸ. ಕೃಷಿ ಎಷ್ಟು ಬದಲಾವಣೆ ಆಗ್ಯದ, ಅವಾಗ ಹಂಗಿತ್ತು ಇವಾಗ ಹಿಂಗ. ಅವಾಗ ಬಂಡಿಗಟ್ಲೆ ಗೊಬ್ಬರ ಆಗ್ತಿದ್ವಿ, ಈಗ ಎಲ್ಲ ಪ್ಯಾಕೆಟ್ ಗಟ್ಲೆ ಒಂದ್ ಚೀಲ ಗಟ್ಲೆ ಜಾಳದ ನುಚ್ಚು ತಿಂದ್ರ ಗೋಧಿ ಅಂಬಲ್ ಕುಡಿದ್ಕೇಸಿ ಬರಗಾಲ ರೋಡ್ ಹಾಕಿವಿ. ನಮ್ಮ ಮಕ್ಕಳೀಗ ಇದು ಔಷಧಿ ಹಾಕೊಂಡ್ರು ಒಲ್ಲಪ್ಪ ದಪ್ಪಾದ ಅರನರ ಮಾಡು, ಅರನರ ಮಾಡಂತಾರ, ಅರನರ ಮಾಡು. ಸೋನಾ ಮಸೂರಿ ಬೇಕು ಅವ್ರಿಗೆ ಸಣ್ಣ ನವಣೆ ಅಕ್ಕಿ ಜೋಳ ನುಚ್ಚು ಬೇಡ ಅಂತಾರೆ. ಮುಣಿಗೆ ಹೋದ ಸರ್, 6 ಕೈ ಇದ್ದು ನಮ್ಮ ಕೈ ಮೇಲೆ 6 ಉಂಡಿವಿ ನವಣೆ ಉಂಡಿವಿ, ಬರಗು ಉಂಡಿವಿ, ಜಗಳ ಸಜ್ಜ ಉಂಡಿವಿ, ಮುಂಗಾರು ಜೋಳ ಉಂಡಿವಿ, ಆಗುತ್ತೆ. ಎಲ್ಲ ಸಹ ಇದ್ರೂ ಮಸಾಲೆ ಇಲ್ಲದ ಊಟ. ಈಗ ಮಸಾಲೆ ಬಂದಲ್ಲಿಂದಲೇ ಮನುಷ್ಯಗ ಅರ್ಧಗಸ್ತಿ ಆಯ್ತು. ಒಳ್ಳೆಯದು ದೇವೇಂದ್ರಪ್ಪ. ಹಾಗೇನೆ ಮಹಾದೇವಪ್ಪ ಅವರು ತಾವು ಕೃಷಿಯನ್ನು ಒಂದು ಕಷ್ಟದಿಂದ ಮಾಡ್ಕೊಂಡು ಬಂದ್ರಿ. ಅವಾಗಿನ ಕಾಲದಲ್ಲಿ ಬಡತನ, ಉಲ್ಟ ಸಿಗಲಾರ್ದಂಥ ಒಂದು ಸಂದರ್ಭದಲ್ಲಿ ಅಡವಿಯಲ್ಲಿ ಸೇರಿಕೊಂಡು ಬಡತನದಿಂದ ಬೆಳೆದು ಈಗ ಒಂದು ಹಂತಕ್ಕೆ ಬೆಳೆದು ಕಷ್ಟಪಟ್ಟು ಒಕ್ಕಲತನವನ್ನು ಮಾಡಿದ್ರಿ. ತಾವು ಹೇಳಿದ ಹಾಗೆ ಕೃಷಿ ಏನಪ್ಪ ಅಂತಂದರೆ ಏಕಾಗ್ರತೆಯಿಂದ ಭಕ್ತಿಯಿಂದ ದುಡಿದ್ರೆ 4 ರೊಕ್ಕ ಉಳಿತದೆ, ನಾವು ಮುಂದೆ ಬರಲಿಕ್ಕೆ ಸಾಧ್ಯತೆ ಅಂತ ಒಂದು ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ತಾವಿರುವಂಥ ಭೂಮಿಯನ್ನು ಸ್ವತಃ ದುಡಿಮೆ ಮಾಡುವುದನ್ನು ಕಲ್ಕೋಬೇಕು, ಕೂಲಿಗಳ ಮೇಲೆ ಅವಲಂಬನೆ ಆಗೋದನ್ನು ನಾವು ಕಡಿಮೆ ಮಾಡಿದರೆ ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಕೃಷಿ ಈ ವರ್ಷ ಚಲೋ ಮಳೆ ಬರಲಿ, ಜೊತೆ ಒಳ್ಳೆ ಬೆಳೆ ನಿಮಗೆ ಕೈಗೆಟಕಲಿ, ಒಳ್ಳೆ ರೇಟು ಕೂಡ ಧಾರಣೆ ಕೂಡ ನಿಮಗೆ ಸಿಗಲಿ. ನಿಮ್ಮ ವಿಚಾರಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡಿದ್ದಕ್ಕೆ ಇಬ್ಬರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಯಾದಗಿರಿ ತಾಲೂಕಿನ ಕಟಕಿ ಶಹಾಪುರ ಗ್ರಾಮದ ದೇವೇಂದ್ರಪ್ಪ ಮತ್ತು ಮಹೇಂದ್ರಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತಾದ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದುವರೆಗೆ ಸಂದರ್ಶಿಸಿದವರು ಅಮರೇಶ್ ಹಾಶಿಹಾಳ್. ಈಗ ಕೇಳಿ ಪೇಟೆ ಧಾರಣೆ ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಇದು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಸಜ್ಜೆ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ 2,201 ರೂಪಾಯಿಗಳು. ಕಡಲೆಕಾಳು ಜವಾರಿ ಸ್ಥಳೀಯ 4,200 ರೂಪಾಯಿಗಳಿಂದ 5,026 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6,550 ರೂಪಾಯಿಗಳಿಂದ 7,500 ರೂಪಾಯಿಗಳು. ಹೆಸರುಕಾಳು ಜವಾರಿ ಸ್ಥಳೀಯ 4,569 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,285 ರೂಪಾಯಿಗಳಿಂದ 6,800 ರೂಪಾಯಿಗಳು. ಭತ್ತ ರಾಜಹಂಸ 1,356 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,216 ರೂಪಾಯಿಗಳಿಂದ 2,351 ರೂಪಾಯಿಗಳು. ತೊಗರಿ ಕೆಂಪು 4,509 ರೂಪಾಯಿಗಳಿಂದ 10,149 ರೂಪಾಯಿಗಳು. ತೊಗರಿ ಬಿಳಿ 6,500 ರೂಪಾಯಿಗಳಿಂದ 7,909 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ರಾಷ್ಟೀಯ ಜೇನು ದುಂಬೆ ವಿಷಯ ಕುರಿತು ಮಾಹಿತಿಯನ್ನ ಅಮರೇಶ್ ಆಶಿಹಾಳ್ ಅವರಿಂದ. ಮಧುಕ್ರಾಂತಿ ವಿಕಾಸದ ಹೊಸ ದಾರಿಯನ್ನು ತೆರೆಯುತ್ತಿದೆ. ಜೇನು ಕೃಷಿ ಹೊಸ ಹೊಸ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದರೊಂದಿಗೆ ಜಾಗತಿಕವಾಗಿ ಭಾರತಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುತ್ತಿದೆ. ಕೇಂದ್ರ ಸರ್ಕಾರವು ಜೇನು ಕೃಷಿಗೆ ಪ್ರೋತ್ಸಾಹ ಹಾಗೂ ಉದ್ಯಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಜೇನು ಕೃಷಿ ಜೇನಿನ ಉತ್ಪಾದನೆ ಮಾತ್ರವಲ್ಲದೆ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಿಸುವುದರ ಮೂಲಕ ಧಾನ್ಯದ ಉತ್ಪಾದನೆಯನ್ನು ಹೆಚ್ಚಿಸುತ್ತಿದೆ. ಭಾರತದಲ್ಲಿ ಜೇನು ಕೃಷಿಯನ್ನು ಪರಂಪರಾಗತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆಯಾದರೂ ಅದರಲ್ಲಿ ಅನೇಕ ಸಮಸ್ಯೆಗಳಿವೆ. ಹಾಗಾಗಿಯೇ ಸುಧಾರಿತ ರೀತಿಯಲ್ಲಿ ಜೇನು ಕೃಷಿಯನ್ನು ಪ್ರೋತ್ಸಾಹಿಸಲು ಮೇ 20ರಂದು ವಿಶ್ವ ಜೇನು ದುಂಬಿ ದಿನವನ್ನು ಆಚರಿಸಲಾಗುತ್ತಿದೆ. 2020ರಲ್ಲಿ ರಾಷ್ಟೀಯ ಜೇನು ಅಭಿವೃದ್ಧಿ ಮಿಷನ್ ಆರಂಭಿಸಲಾಗಿದ್ದು ಹೆಚ್ಚು ಹೆಚ್ಚು ಜೇನು ಕೃಷಿಕರನ್ನು ಇದರಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ಜೇನು ಕೃಷಿಗೆ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನದ ಸ್ವರೂಪವನ್ನು ನೀಡುವುದೇ ಆಗಿದೆ. ಜೇನಿನ ಉತ್ಪನ್ನಗಳಾದ ಜೇನು, ಜೇನುಮೇಣ, ರಾಯಲ್ ಜೆಲ್ಲಿ ಮೊದಲಾದ ಉಪ ಉತ್ಪನ್ನಗಳ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸಲು ನೆರವಾಗುತ್ತಿದೆ. ಇದರೊಂದಿಗೆ ದೇಶದ ವಿದೇಶಿ ವಿನಿಮಯವೂ ಕೂಡ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. 2021-22ರಲ್ಲಿ 1,33,000 ಟನ್ ಜೇನಿನ ಉತ್ಪಾದನೆಯಾಗುತ್ತಿದ್ದು 3 ಅತ್ಯಾಧುನಿಕ ಗುಣಮಟ್ಟದ ಪರೀಕ್ಷಾ ಕೇಂದ್ರಗಳು ಮತ್ತು 31 ಸಣ್ಣ ಪರೀಕ್ಷಾ ಕೇಂದ್ರಗಳು ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. 164 ಮಹಿಳಾ ಸ್ವಸಹಾಯ ಸಂಘಗಳು ಜೇನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಆರ್ಥಿಕ ಸ್ವಾವಲಂಬನೆಗೆ ಮಹತ್ತರ ಕೊಡುಗೆಯನ್ನು ನೀಡಿದೆ. ಜೇನು ಕೃಷಿಗೆ ಸಂಬಂಧಿಸಿದ ವೆಬ್ ಪೋರ್ಟಲ್ನಲ್ಲಿ 13,000ಕ್ಕೂ ಮಿಕ್ಕ ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದುವರೆಗೆ ರಾಷ್ಟೀಯ ಜೇನು ದುಂಬಿ ವಿಷಯ ಕುರಿತು ಮಾಹಿತಿಯನ್ನು ಅಮರೇಶ್ ಆಶಿಯಾಳ್ ಅವರಿಂದ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ. ದಿನಾಂಕ 3/6/2023 ಅಂದರೆ ನಾಳೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ ಉಷ್ಣಾಂಶ 43.5 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 29.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು ಗರಿಷ್ಠ ಆರ್ದ್ರತೆಯು %27 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %10 ಇರಲಿದೆ. ಗಾಳಿಯ ವೇಗ ಪ್ರತಿ ಕಿಲೋಮೀಟರ್ 18 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸಲಿದ್ದು ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ವರದಿಯಾಗಿದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ ರೈತ ಬಾಂಧವರೇ. ಮಳೆ ಬಂದಿರುವ ಕಡೆ ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ನೀರು ಇಂಗುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ, ಜೊತೆಗೆ ಮಣ್ಣಿನ ಸವಕಳಿಯೂ ಕೂಡ ಕಡಿಮೆ ಆಗ್ತದೆ. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರ ಪರಿಕರಗಳನ್ನು ರೈತ ಬಾಂಧವರು ಸರಿಯಾಗಿ ಇಟ್ಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ರೈತ ಬಾಂಧವರು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ತೊಗರಿಗೆ ಬಿತ್ತನೆಗೆ ಸೂಕ್ತವಾದ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ TS3R, GRG 811, BSMR 736 ತಳಿಗಳನ್ನು ಬಿತ್ತಬಹುದು. ತೊಗರಿ ಬಿತ್ತನೆಗೆ ಮೊದಲು ರೈತ ಬಾಂಧವರು 3 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಲೇಪನವನ್ನು ಮಾಡಿ ಬಿತ್ತೋದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೋಯೇಟ್ 5HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆ ಕಂಡು ಬಂದಲ್ಲಿ ರೈತ ಬಾಂಧವರು ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗಿ ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಿಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನೆಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕುರಿ ಸಾಕಾಣಿಕೆದಾರರು ಗಮನಿಸಬೇಕು. ಕರುಳು ಮತ್ತು ಗಂಟಲು ಬೇನೆ ರೋಗ ಸಾಂಕ್ರಾಮಿಕ ರೋಗವಾಗಿದ್ದು ಮಳೆಗಾಲದ ತಿಂಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:18. ಮತದಾರರ ಕುರಿತಾದ ಪ್ರಾಯೋಜಿತ ಜಾಗೃತಿ ಸರಣಿ ಕಾರ್ಯಕ್ರಮ ಮತದಾತ ಜಂಕ್ಷನ್. ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ನಲ್ಲಿ ನಮ್ಮ ಹೊಸ ಕಾರ್ಯಕ್ರಮವನ್ನು ತೆಗೆದುಕೊಂಡು ನಾವು ಇವತ್ತು ಬಂದಿದ್ದೀವಿ. ಖಂಡಿತ ಹೌದು ಮಿತ್ರರೇ. ನಮಸ್ಕಾರ ಭಾರತ್. ನಮ್ಮ ಶ್ರೋತೃ ಮಿತ್ರರಿಗೆ ನಾನು ಭಾರತಿ ಮತ್ತು ಭಾರತ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಾರತ್, ಹೋದ ತಿಂಗಳು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆಯ್ತಲ್ಲ, ಅದರಲ್ಲಿ ಜನರು ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ರು ಮತ್ತು ದಾಖಲೆಯ ಪ್ರಮಾಣದ ಮತದಾನ ಆಗಿದೆ. ಇದು ತುಂಬಾ ಒಳ್ಳೆ ಸುದ್ದಿ ಅಲ್ವಾ? ಖಂಡಿತ. ಆದ್ರೆ ಇದ್ರ ಬಗ್ಗೆ ಇನ್ನಷ್ಟು ವ್ಯಾಪಕವಾಗಿ ವಿಚಾರ ಮಾಡಬೇಕು ನೋಡು. ಆಗ 100% ಮತದಾನದ ಗುರಿ ಮುಟ್ಟಬಹುದು ಅಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಹೇಳಿದೆ ಭಾರತಿ. ಈಗ ಜನರು ಜಾಗರೂಕರಾಗಿದ್ದಾರೆ, ಆದ್ರೆ ಚುನಾವಣೆಯ ಸಮಯದಲ್ಲಿ ಮಾತ್ರ ಇದರ ಬಗೆಗಿನ ಉದಾಸೀನತೆ ಬಹಳಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ವಿದ್ಯಾವಂತ ಮತದಾರರು ಕೂಡ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮತಗಟ್ಟೆಗೆ ಹೋಗೋದಿಲ್ಲ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಯಾಕೆ? ಅವರ ಮನಸ್ಸಿನಲ್ಲಿ ಮತಗಟ್ಟೆಯಲ್ಲಿ ಉದ್ದುದ್ದ ಸರತಿ ಸಾಲಿರುತ್ತೆ, ಆ ಸಾಲಿನಲ್ಲಿ ಯಾರು ನಿಲ್ತಾರೆ ಅನ್ನೋ ಒಂದು ರೀತಿ ಭ್ರಮೆ ತುಂಬಿರುತ್ತೆ. ನಿಜ. ನೋಡು, ನಮ್ಮ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸೋದಕ್ಕೆ ಇಷ್ಟು ಕಷ್ಟನೂ ನಮಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ವಾ? ಇನ್ನೊಂದು ವಿಚಾರ ಭಾರತಿ. ಏನದು? ಈಗ ನಾವು ನಿಧಾನವಾಗಿ ಹೋದ್ರೆ ಸರತಿ ಸಾಲಿರೋದಿಲ್ಲ, ಕ್ಯೂನಲ್ಲಿ ನಿಲ್ಬೇಕಾಗಿಲ್ಲ, ಮತಗಟ್ಟೆ ಖಾಲಿ ಇರುತ್ತೆ. ಇದನ್ನೆಲ್ಲ ತಪ್ಪಿಸಿಕೊಳ್ಳೋದಕ್ಕೆ ಮನೆಯಿಂದ ಸ್ವಲ್ಪ ನಿಧಾನವಾಗಿ ಹೊರಡೋಣ ಅನ್ನೋ ಮತ್ತೊಂದು ಕಲ್ಪನೆ ಅವ್ರಿಗಿದೆ. ಇದನ್ನು ಭ್ರಮೆ ಅಂತಲೇ ಹೇಳ್ಬೇಕು ನೋಡು. ಇದರಿಂದಲೇ ಚುನಾವಣೆ ದಿವಸ ಮತ ಚಲಾಯಿಸುವ ಕೊನೆಯ ಕ್ಷಣದಲ್ಲಿ ಜನಸಂದಣಿ ಅಪಾರವಾಗಿ ಹೆಚ್ಚಾಗತ್ತೆ, ಮತ್ತೆ ಹೆಚ್ಚುವರಿ ಸಮಯ ಕೇಳುತ್ತೆ. ಕೆಲವು ಜನರು ಮತದಾನದಿಂದ ವಂಚಿತರಾಗೋದು ಕೂಡ ಇದರಿಂದಲೇ, ಅಥವಾ ಸರತಿ ಸಾಲನ್ನ ನೋಡಿ ತಾವೇನೆ ಇಷ್ಟೊಂದು ಉದ್ದ ಕ್ಯೂ ಇದೆಯಲ್ಲಪ್ಪ ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದೆ ಭಾರತ್. ಈಗ ನಮ್ಮ ಎಲೆಕ್ಷನ್ ಅಂಕಲ್ ಮತ್ತೆ ಕಲ್ಪನಾ ಅವರು ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಮತದಾರರಿಗೆ ತಿಳುವಳಿಕೆ ನೀಡೋ ತಮ್ಮ ಕೆಲಸದಲ್ಲಿ ತುಂಬಾ ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ. ಸ್ವಲ್ಪ ಸಮಯದ ಹಿಂದೆ ಜ್ಞಾನೇಂದ್ರ ಅವರ ಮನೆಯಲ್ಲಿ ಕೂಡ ತಿಳುವಳಿಕೆ ನೀಡಿ ಬಂದಿದ್ದಾರೆ. ಏನ್ ಹೇಳ್ತಾ ಇದೀಯ ನೀನು? ನಾನೇ ಆ ದೃಶ್ಯ ನೋಡ್ಕೊಂಡು ಬಂದಿದ್ದೀನಿ ಗೊತ್ತಾ. ಏನಾಯ್ತು ಅಂದ್ರೆ? ಏನಾಯ್ತು? ಅಯ್ಯೋ, ಇವತ್ತು ಎದ್ದಿದ್ದೇ ಹೊತ್ತಾಯ್ತು, ಇವತ್ತು ರಜಾ ಹಾಕ್ಬೇಕಾಗತ್ತೆ ಅನ್ಸತ್ತೆ ಏನೋ. ಓಹೋ, ಏ ಇವಳೆ ಕೇಳಿಸ್ತಾ, ಸ್ವಲ್ಪ ನನ್ ಬಟ್ಟೆ ಕೊಡು. ಇದೇನ್ರಿ ನಿಮ್ದು? ಸರಿಯಾಗಿ ಪೂಜೆ ಕೂಡ ಮಾಡೋದಕ್ ಬಿಡಲ್ಲ ನೀವು. ಇದೊಂಥರ ದಿನಾ ಇದೇ ಅಭ್ಯಾಸ ಆಗೋಗಿದೆ ನಿಮ್ಗೆ. ತಗೊಳ್ಳಿ ಬಟ್ಟೆ, ಕಪಾಟಿಂದ ನೀವೇ ತಗೋಬೋದಿತ್ತಲ್ವಾ. ಅರೆ, ಯಾಕೆ ಸಿಟ್ ಮಾಡ್ಕೋತೀಯಾ? ಈಗಲೇ 2 ನಿಮಿಷದಲ್ಲಿ ನಾನು ತಯಾರಾಗಿ ಬಂದ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ಬೇಗ ಬೇಗ ತಿಂಡಿ ಕೊಟ್ಬಿಡು, ಮೊದಲೇ ಸಾಕಷ್ಟು ಲೇಟ್ ಆಗಿದೆ. ಊಟಾನೇ ರೆಡಿ ಇದೆ, ಬನ್ನಿ. ಇವತ್ತು ಏನೇನ್ ಮಾಡ್ಬೇಕು ಅನ್ನೋದು ಸರಿಯಾಗಿ ನೆನಪಿದೆ ತಾನೆ? ಓ, ತುಂಬಾ ಚೆನ್ನಾಗ್ ನೆನಪಿದೆ. ಎಲ್ಲಕ್ಕಿಂತ ಮೊದಲು ತುಂಬಾ ಮುಖ್ಯವಾದ ಕೆಲ್ಸ, ನಮ್ಮ ಮಗಳು ಸರಳಾಗೆ 18 ವರ್ಷ ಇನ್ನೇನು ತುಂಬತಾ ಇದೆ. ಅವಳ ಚುನಾವಣಾ ಗುರುತಿನ ಪತ್ರ ಅವಳಿಗೆ ಸಿಗುವಂತೆ ಮಾಡೋದಕ್ಕೆ ಮೊದಲು ಮತದಾನ ನೋಂದಣಿ ಫಾರ್ಮ್ ತಗೊಂಡ್ ಬರ್ತೀನಿ, ಆಮೇಲೆ ಅಲ್ಲಿಂದಲೇ ನನ್ನ ಕಚೇರಿಗೆ ಹೋಗ್ತೀನಿ. ಸ್ವಲ್ಪ ನೋಡು ಯಾರು ಬಂದಿರೋದಂತ. ನಾನು ಒಳಗಡೆ ಬರಬಹುದಾ? ಓಹೋ, ಕಲ್ಪನಾ ಅವ್ರೆ, ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ನೀವು ಅಪ್ಪಣೆ ತಗೊಂಡು ಒಳಗ್ ಬರೋದು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಒಳಗ್ ಬರ್ಬೋದಿತ್ತಲ್ಲ. ನಿಮ್ಮ ಕಲ್ಪನಾ ಇವತ್ತು ಒಬ್ಳೆ ಬಂದಿಲ್ಲ, ಇವತ್ ನನ್ ಜೊತೆ ಎಲೆಕ್ಷನ್ ಅಂಕಲ್ ಕೂಡ ಬಂದಿದ್ದಾರೆ. ನಮ್ಮ ಈ ಬಡವರ ಕುಟೀರಕ್ಕೆ ಇಬ್ಬರಿಗೂ ಸ್ವಾಗತ. ಬಹುಶಃ ನಾವು ಬಂದಿರೋ ಟೈಮ್ ಸರಿಯಾಗಿಲ್ಲ ಅಂತ ಅನ್ಸತ್ತೆ. ನೀವು ಅರ್ಜೆಂಟ್ ಆಗಿ ಎಲ್ಲೋ ಹೊರಟಿರೋ ಹಾಗಿದೆ. ಇಲ್ಲ ಇಲ್ಲ, ಹಾಗೇನು ಇಲ್ಲ. ಹಾಗಾದ್ರೆ ಹೇಳೋದಕ್ ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಇನ್ನೇನು, ನಮ್ಮ ಸರಳಾಗೆ 18 ವರ್ಷ ತುಂಬತ್ತೆ. ಇವಳಿಗೆ ಚುನಾವಣಾ ಗುರುತಿನ ಪತ್ರ ಬೇಗ ಸಿಗುವಂತ ಮಾಡ್ಬೇಕಂದ್ರೆ ನೋಂದಣಿ ಫಾರ್ಮ್ ತರಬೇಕಂತ ಇವತ್ ಹೊರಟಿದ್ದೆ. ಅಯ್ಯೋ, ಇಷ್ಟೇನಾ ವಿಷಯ? ನಂಗೊತ್ತು ಇದು ಸಣ್ಣ ವಿಷಯ ಅಲ್ಲ ಅಂತ. ನೀವು ಮಾತಾಡ್ತಾ ಇರಿ, ಅಷ್ಟ್ರಲ್ಲಿ ನಿಮ್ಗೊಂಚೂರು ಕಾಫಿ ತಿಂಡಿ ತಂದ್ಬಿಡ್ತೀನಿ. ಇದನ್ನ ನೀವು ಇಷ್ಟು ಹಗುರವಾಗಿ ಹೇಳ್ತಾ ಇದ್ದೀರಾ? ಹೌದು ಜ್ಞಾನೇಂದ್ರ ಅವರೇ, ಇವತ್ತಿನ ಕಾಲದಲ್ಲಿ ಇದು ಖಂಡಿತವಾಗಿಯೂ ಸುಲಭದ ವಿಷಯ. ಇನ್ನು ನೀವು ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಹಾಗಂದ್ರೆ ಕಲ್ಪನಾ, ಇವತ್ತು ಮತದಾತ ಜಂಕ್ಷನ್ ಬಗ್ಗೆ ತಿಳುವಳಿಕೆ ನಮ್ಮ ಈ ಜ್ಞಾನೇಂದ್ರ ಅವ್ರ ಮನೆಯಲ್ಲೇ ಪ್ರಾರಂಭ ಆಗ್ಬೇಕು ಅಂದಾಗ, ಕಲ್ಪನಾ ಇವತ್ತು ಮತದಾತ ಜಂಕ್ಷನ್ಗೆ ನೀನು ಹಾಜರಾಗಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಅನುಪಸ್ಥಿತಿ ಬಗ್ಗೆ ಕಂಪ್ಲೇಂಟ್ಸ್ ರಿಪೋರ್ಟ್ ಭಾರತಿ ಮತ್ತು ಭಾರತ್ ಅವರಿಗೆ ನಾನು ಇಲ್ಲಿಂದಾನೇ ಕೊಡ್ತೀನಿ. ನೀನು ಈ ಆಪ್ ಬಗ್ಗೆ ತಿಳಿಸ್ತಾ ಜ್ಞಾನೇಂದ್ರ ಅವರ ಜ್ಞಾನ ಚಕ್ಷುವನ್ನ ತೆರೆಸು, ಶುರುವಾಗ್ಲಿ ಈಗಲೇ. ಸರಿ ಅಂಕಲ್. ಇದು ಯಾವ ಆಪ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಚಾಚಾ? ಇದು ಯಾವ ಆಪ್ ಅಂತಂದ್ರೆ, ನಿಮ್ ಹಾಗೇನೆ ಸಾವಿರಾರು ಮತದಾರರ ಸಹಾಯಕ್ಕಾಗಿ ಚುನಾವಣಾ ಆಯೋಗದಿಂದ ತಯಾರು ಮಾಡಿರೋ ವಿಶೇಷ ಆಪ್. ಇದರ ಹೆಸರು ವೋಟರ್ ಹೆಲ್ಪ್ ಲೈನ್ ಅಂತ. ಬನ್ನಿ ಜ್ಞಾನೇಂದ್ರಣ್ಣ, ಇವತ್ತು ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಫೋನ್ ಇದೆಯಲ್ವಾ? ಹಾ ಇದೆ, ತಗೊಳ್ಳಿ. ಸರಿ, ಹಾಗಾದ್ರೆ ಈಗ ಪ್ಲೇಸ್ಟೋರ್ಗೆ ಹೋಗೋಣ. ಈ ಪ್ಲೇಸ್ಟೋರ್ನಿಂದ ವೋಟರ್ ಹೆಲ್ಪ್ ಲೈನ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ನೀವೇನಾದ್ರೂ iOS ಯೂಸರ್ಸ್ ಆಗಿದ್ರೆ ನಿಮ್ಗೆ ಆಪ್ ಸ್ಟೋರ್ ಲಭ್ಯ ಇದೆ. ತಗೊಳ್ಳಿ ಮಾಡಿದ್ದೇನೆ. ಈಗ ಮುಂದೆ ಏನ್ ಮಾಡಬೇಕು? ಈಗ ನೀವು ವೋಟರ್ ಹೆಲ್ಪ್ ಲೈನ್ ಆಪ್ ನ ತೆರೆಯಿರಿ. ಅದರಲ್ಲಿ ಕೊಟ್ಟಿರೋ ಸೂಚನೆಗಳ ಸಹಾಯದಿಂದ ನಿಮ್ಮ ಒಂದು ಖಾತೆಯನ್ನ ರಚಿಸಿ. ಈ ಆಪ್ ನ ಸಹಾಯದಿಂದ ವೋಟಿಂಗ್ ಗೆ ಸಂಬಂಧಪಟ್ಟ ನಿಮ್ಮ ಎಲ್ಲಾ ಕೆಲಸಗಳನ್ನ ನೀವು ಸುಗಮವಾಗಿ ಮಾಡ್ಕೋಬಹುದು. ತಗೊಳ್ಳಿ, ನೀವಿಬ್ರು ಜೊತೆಯಾಗಿ ಕಾಫಿ ಕುಡೀರಿ. ಮತ್ತೆ ನೀವು ಏನ್ರಿ ಎಲ್ಲರನ್ನೂ ಸರಿಯಾಗಿ ತಿಳ್ಕೊಳ್ಳಿ. ಆಯ್ತು ಮೇಡಮ್, ನೀವು ಕೊಟ್ಟಿರೋ ಕಾಫಿ ಜೊತೆಗೆ ಮತ್ತಷ್ಟು ಬೇಗ ಅರ್ಥ ಮಾಡ್ಕೊಳ್ತೀನಿ. ಜ್ಞಾನೇಂದ್ರ ಅವರೇ, ಈ ಆಪ್ ಬರೀ ಹೊಸ ಮತದಾರರಿಗಷ್ಟೇ ಅಲ್ಲ, ಹಳೆಯ ಮತದಾರರಿಗೂ ಸಹ ಬಹಳ ಸಹಾಯಕವಾಗಿದೆ. ನಿಮ್ಮ ಚುನಾವಣಾ ಗುರುತಿನ ಪತ್ರದಲ್ಲಿರುವ ಯಾವುದೇ ದೋಷವನ್ನು ಕೂಡ ನಾವು ಇದರಿಂದ ಸರಿಪಡಿಸ್ಕೋಬಹುದು. ಒಂದ್ ವೇಳೆ ಮನೆ ಬದಲಾಯಿಸಿದ್ರೆ ಅದಕ್ಕೂ ಬಳಸ್ಕೋಬಹುದು. ಇಲ್ಲಾಂತಂದ್ರೆ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರನ್ನ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಬದಲಾಯಿಸೋದಕ್ಕೆ ಅರ್ಜಿಯನ್ನು ಸಹ ಇದ್ರ ಮೂಲಕ ನೀಡಬಹುದು. ಅಂದ್ರೆ ನೇಮಕಾತಿಯಲ್ಲಿ ಸುಧಾರಣೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ನಡುವೆ ಬದಲಾವಣೆ ಮಾಡೋದಿಕ್ಕೆ ಆನ್ಲೈನ್ ಫಾರ್ಮ್ ಕೂಡ ನೀವು ಜಮಾ ಮಾಡಬಹುದು. ಜನರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ವೇ ಅಂತ ಪರಿಶೀಲನೆ ಕೂಡ ಮಾಡಬಹುದು. ಮತ್ತೆ ಜ್ಞಾನೇಂದ್ರ ಅವರೇ, ಮತದಾರರ ನೋಂದಣಿಗೆ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಆನ್ಲೈನ್ನಲ್ಲೇ ತುಂಬಿಸಬಹುದು ನೀವು. ಆಮೇಲೆ ಈ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮೂಲಕ ಚುನಾವಣೆಗೆ ಸಂಬಂಧಿಸಿದ ದೂರುಗಳನ್ನು ಸಹ ನಾವು ದಾಖಲಿಸಬಹುದು. ಚುನಾವಣೆಯ ಫಲಿತಾಂಶಗಳನ್ನು ಸಹ ಈ ಆಪ್ನ ಸಹಾಯದಿಂದ ತಿಳ್ಕೊಳ್ಳಬಹುದು. ನಾವು ನಮ್ಮ ಕ್ಷೇತ್ರದ ಅಭ್ಯರ್ಥಿಯ ವಿವರಣೆ, ಆದಾಯ ಮತ್ತು ಅವರ ಆಸ್ತಿ ವಿಷಯಗಳ ಬಗ್ಗೆ ಕೂಡ ತಿಳ್ಕೊಳ್ಬಹುದೇ? ಓ ಯಾಕಿಲ್ಲ, ನೀವು ಈ ಆಪ್ನ ಸಹಾಯದಿಂದ ಅವರ ಆಸ್ತಿ ಮತ್ತೆ ಆದಾಯದ ಬಗ್ಗೆ ವಿವರಣೆ ತಿಳ್ಕೊಳ್ಬಹುದು. ಮತ್ತೆ ಈ ಆಪ್ನ ಸಹಾಯದಿಂದ ನೀವು ನಿಮ್ಮ BLO ಇರಬಹುದು, ERO ಇರಬಹುದು, DEO ಅಥವಾ CEO ಬಗ್ಗೆ ವಿವರ ಸಹ ತಿಳ್ಕೊಬಹುದು. ಎಷ್ಟೋ ಸಾರಿ ಚುನಾವಣಾ ಗುರುತಿನ ಚೀಟಿನಲ್ಲಿ ತಪ್ಪು ಮಾಹಿತಿ ಇರೋ ಕಾರಣದಿಂದ ಜನರ ಕೆಲಸಗಳು ಆಗ್ತಾ ಇರಲಿಲ್ಲ. ಜನರು ಕಚೇರಿಗಳಿಗೆ ಅಲ್ದು ತಮ್ಮ ಸಮಯನ ವೇಸ್ಟ್ ಮಾಡ್ಕೋತಾ ಇದ್ರು. ಜೊತೆಗೆ ಅವರು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ರು. ಈ ಗುರುತಿನ ಚೀಟಿಯಲ್ಲಿ ಇರೋ ತಪ್ಪುಗಳಿಂದ ನಿಂತು ಹೋಗಿರೋ ತಮ್ಮ ಕೆಲಸಗಳನ್ನ ಜನರು ಮುಗಿಸಿಕೊಳ್ಳೋ ಮಾರ್ಗವನ್ನ ಸುಲಭಗೊಳಿಸುವುದೇ ಈ ಆಪ್ನ ಉದ್ದೇಶ. ಕಲ್ಪನಾ ಅವರೇ, ಎಲೆಕ್ಷನ್ ಅಂಕಲ್, ನೀವುಗಳು ನನ್ನ ಹಾಗೂ ನನ್ನ ಹಾಗಿರುವ ಅನೇಕ ಜನಗಳಿಗೆ ಬಹಳ ಮಹತ್ವಪೂರ್ಣ ವಿವರಗಳನ್ನು ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಭಾರತ್, ಹೇಗನ್ನಿಸ್ತು ಜ್ಞಾನೇಂದ್ರ ಅವರ ಮನೆಯಲ್ಲಿನ ಈ ಘಟನೆಯ ಧ್ವನಿ ದೃಶ್ಯಾವಳಿ? ಹಾ, ಈಗ ಕಲ್ಪನಾ ಮತ್ತು ಎಲೆಕ್ಷನ್ ಅಂಕಲ್ ಅವರಿಗೆ ಆಬ್ಸೆಂಟ್ ಹಾಕ್ಬೇಡ ನೀನು. ನೋಡು, ನಾನೇ ಖುದ್ದಾಗಿ ವೆರಿಫೈ ಮಾಡ್ಕೊಂಡು ಬಂದಿದ್ದೀನಿ. ವಾಹ್, ಏನ್ ಹೇಳಿದೆ ಭಾರತಿ, ಇದಕ್ಕೆ ಸಾಟಿ ಇಲ್ವೇ ಇಲ್ಲ. ನೋಡಿದ್ಯಾ, ನಂಗನ್ಸುತ್ತೆ ಕಾಲೇಜಲ್ಲಿ ನೀನ್ ತುಂಬಾ ಚೆನ್ನಾಗಿ ಪ್ರಾಕ್ಸಿ ಹಾಕ್ತಿದ್ದೆ ಅಂತ ಹೇಳಿ. ನೀನೇನ ಕೇಳಿಸ್ಬಿಟ್ಟಿದ್ಯಾ? ನಾನ್ ಯಾಕೆ ಹಿಂದೆ ಬಿಡ್ಬೇಕು ಹೇಳು? ಕೇಳು, ಇದೇ ವಿಷಯದ ಬಗ್ಗೆ ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ರಣಬೀರ್ ಸಿಂಗ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ವೋಟರ್ ಹೆಲ್ಪ್ ಲೈನ್ ಆಪ್ ಜೊ ಹೈ ಇಸ್ಕೋ ಆಪ್ ಒನ್ ಸ್ಟಾಪ್ ಸರ್ವಿಸ್ ಕಹ ಸಕ್ತೆ ಹೋ. ಏಕ ವೋಟರ್ ಕೋ ಜೋ ಬಿ ಇನ್ಫಾರ್ಮೇಶನ್ ಚಾಹಿಯೆ ಯಾ ಸರ್ವಿಸ್ ಚಾಹಿಯೆ ವೋ ಇಸ್ ಆಪ್ ಕೆ ಮಾಧ್ಯಮ ಸೆ ವೋಟರ್ ಪ್ರಾಪ್ತ ಕರ್ ಸಕ್ತೆ ಹೈ. ಕೋಯಿ ಬಿ ಇಲೆಕ್ಟ್ರಲ್ ಸರ್ವಿಸ್ ಚಾಹೆ ಅಪ್ನಾ ನಾಮ ಜುಡವಾನಾ ಹೋ, ಚಾಹೆ ಉಸ್ಮೇ ಕೋಯಿ ಸಂಶೋಧನ ಕರವಾನಾ ಹೋ, ನಾಮ ಕಟವಾನಾ ಹೋ ಯಾ ಅಪ್ನೆ ಕಿಸಿ ಫ್ಯಾಮಿಲಿ ಮೆಂಬರ್ ಕಾ ನಾಮ ಕಟವಾನಾ ಹೋ ಜಿನ್ಕಾ ಇಂತಕಾಲ ಹೋ ಜಾತಾ ಹೈ ಯಾ ಜೋ ಪರ್ಮನೆಂಟ್ಲಿ ಕಹೀ ದೂಸರಿ ಜಗಹ ಚಲೆ ಜಾತೆ ಹೈ ತೋ ಉನ್ಕಾ ನಾಮ ಆಪ್ ಕಟವಾ ಭಿ ಸಕ್ತೆ ಹೈ. ತೋ ಇಸ್ಮೇ ಹರ ತರಹ ಕಿ ಸರ್ವಿಸ್ ಆಪ್ ಅವೇಲ್ ಕರ್ ಸಕ್ತೆ ಹೈ. ದೂಸರಾ ಇಸ್ಮೇ ಇಲೆಕ್ಷನ್ ಸೆ ರಿಲೇಟೆಡ್ ದೂಸರಿ ಜಾನ್ಕಾರಿ ಜೊ ಪಿಛಲೆ ಇಲೆಕ್ಷನ್ ಮೇ ಕಿತನಾ ಟರ್ನ್ ಔಟ್ ಥಾ, ಕಿತನೆ ವೋಟರ್ ಥೇ, ಅಭಿ ಕಿತನೆ ವೋಟರ್ ಹೈ, ಜಬ್ ಇಲೆಕ್ಷನ್ ಹೋತಾ ಹೈ ತಬ್ ಆಪ್ಕೆ ಜೊ ಕ್ಯಾಂಡಿಡೇಟ್ಸ್ ಹೈ ಉಸ್ಕೆ ಬಾರೆ ಮೇ ತಮಾಮ್ ಇನ್ಫಾರ್ಮೇಶನ್ ಇಸ್ಮೇ ಜೊ ಉನ್ಕಾ ನಾಮಿನೇಷನ್ ಫಾರ್ಮ್ ಹೈ ವೋ ಭಿ ಆಪ್ ದೇಖ್ ಸಕ್ತೆ ಹೈ, ಉನ್ಕಾ ಜೊ ಅಫಿಡೇವಿಟ್ ಉನ್ಹೊನೆ ಫೈಲ್ ಕಿಯಾ ವೋ ಭಿ ದೇಖ್ ಸಕ್ತೆ ಹೈ. ತೋ ಉಸ್ಮೇ ಉನ್ಕಿ ಎಜುಕೇಶನ್ ಕ್ವಾಲಿಫಿಕೇಶನ್ ಹೈ, ಉನ್ಕೆ ಫೈನಾನ್ಷಿಯಲ್ ಪೊಜಿಷನ್ ಹೈ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೈ, ಉನ್ಕೆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಹೈ, ವೋ ಸಾರಿ ಇನ್ಫಾರ್ಮೇಶನ್ ಆಪ್ ಇಸ್ಪೆ ಲೆ ಸಕ್ತೆ. ಇಸ್ ಆಪ್ ಕೆ ಮಾಧ್ಯಮ ಸೆ ಅಪ್ನಾ ಈ ಎಪಿಕ್ ಯಾನಿ ಕಿ ಜೊ ಆಪ್ಕಾ ವೋಟರ್ ಐಡಿ ಕಾರ್ಡ್ ಹೈ ಉಸ್ಕಾ ಈ ವರ್ಜನ್ ಭಿ ಆಪ್ ಡೌನ್ಲೋಡ್ ಕರ್ ಸಕ್ತೆ ಹೈ, ಅಪ್ನೆ ಮೊಬೈಲ್ ಪೆ ಸೇವ್ ಕರ್ ಸಕ್ತೆ. ಇಸ್ ಆಪ್ ಕಾ ಜೊ ಮಕ್ಸದ್ ಹೈ ವೋ ಯೇ ಹೈ ಕಿ ಹರ್ ಸಿಟಿಜನ್, ಹರ್ ವೋಟರ್ ಫುಲ್ಲಿ ಇನ್ಫಾರ್ಮ್ಡ್ ಹೋ, ಫುಲ್ಲಿ ಎಂಪಾವರ್ಡ್ ಹೋ, ಕ್ಯೂಂಕಿ ಏಕ್ ಇನ್ಫಾರ್ಮ್ಡ್ ಔರ್ ಎಂಪಾವರ್ಡ್ ವೋಟರ್ ಹೀ ಅಪ್ನಿ ಭೂಮಿಕಾ ಲೋಕತಂತ್ರ ಮೇ ಜ್ಯಾದಾ ಕಾರ್ಗರ್ ತರೀಕೆ ಸೆ ನಿಭಾ ಸಕ್ತಾ ಹೈ. ವೋಟರ್ ಹೆಲ್ಪ್ಲೈನ್ ಆಪ್ ಬಗ್ಗೆ ದೆಹಲಿಯ ಮುಖ್ಯ ಚುನಾವಣಾ ಅಧಿಕಾರಿ ಡಾಕ್ಟರ್ ರಣಬೀರ್ ಸಿಂಗ್ ಅವರು ಬಹಳ ಸರಳವಾಗಿ ಮಾಹಿತಿಯನ್ನು ನೀಡಿದ್ರು. ಹೌದು, ಹಂ नतमस्तक है हम योद्धा के दो हस्तक है हम भारत भाग्य विधाता है हम भारत के मतदाता है मतदान मतदान देने जाएंगे भारत के लिए भारत के लिए ना भारत ನನ್ನಲ್ಲಿದೆ ಭಾರತ ನಾನು ಶಕ್ತಿ ನನ್ನಲ್ಲನಗಿದೆ ಶಕ್ತಿ ಭಾರತ ಕೋ ನತಮಸ್ತಕ ಹೈ ಹಮ್ ಯೋಧಾ ಕೇ ದೋ ಹಸ್ತಕ ಹೈ ಹಮ್ ಭಾರತ ಭಾಗ್ಯ ವಿಧಾತಾ ಹೈ ಹಮ್ ಭಾರತ ಕೇ ಮತದಾತಾ ಹೈ ಮತದಾನ ಮತದಾನ ದೇನೆ ಜಾಯೆಂಗೆ ಭಾರತ ಕೇ ಭಾರತ ಚುನಾವಣಾ ಆಯೋಗದ ಮತದಾತ ಜಂಕ್ಷನ್ ಕಾರ್ಯಕ್ರಮ ಕೇಳುಗರೆ ನಿಮಗೆ ಹೇಗನ್ನಿಸ್ತು ಅಂತ ನಮಗೆ ತಿಳಿಸಿ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ನಾವು ಸ್ವಾಗತಿಸುತ್ತೇವೆ ಈಗ ನಮ್ಮ ಕಾರ್ಯಕ್ರಮದ ಕ್ವಿಜ್ ಸೆಗ್ಮೆಂಟ್ ಅಂದರೆ ಪ್ರಶ್ನೋತ್ತರದ ಭಾಗ ಎಲ್ಲಕ್ಕಿಂತ ಮೊದಲು ಹಿಂದಿನ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಮುಗಿದ ಕರ್ನಾಟಕ ವಿಧಾನಸಭೆ ಚುನಾವಣೆ 2023 ಇದುವರೆಗಿನ ಒಂದು ರೆಕಾರ್ಡ್ ಅಂತ ಅನ್ನಿಸಿದ ಒಟ್ಟು ಎಷ್ಟು ಪ್ರತಿಶತ ಮತದಾನ ಆಗಿತ್ತು ಮತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ 73.19% ಈ ಪ್ರಶ್ನೆಗೆ